ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন. अथ मराठी भाषा न्यूज ऑन AIR ऐप मध्ये उपलब्ध आहे. और बिहार के सभी भाषा के कार्यक्रम को सुन. हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप. राघम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಕೃಷಿಕ ಬಾಂಧವರೇ, ಈಗ ಕೇಳೋಣ ಕೃಷಿ ಬದುಕಿನ ಅನುಭವಗಳ ಕುರಿತು. ಹೊಳಲ್ಕೆರೆ ತಾಲೂಕು ಭರಮಪುರ ಗ್ರಾಮದ ರೈತ ಮಹಿಳೆ ಜಿ ಗಂಗಮ್ಮ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಳಲ್ಕೆರೆ ತಾಲೂಕು ಭರಮಪುರ ಗ್ರಾಮದ ಜಿ ಗಂಗಮ್ಮ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಂಗಮ್ಮ ಅವರೇ. ನಮಸ್ಕಾರ ಸರ್. ಗಂಗಮ್ಮ ಅವರೇ, ಹೇಳಿ, ಏನು ವಿದ್ಯಾಭ್ಯಾಸ ಮಾಡಿದಿರಾ? ಬಾಲ್ಯದ ಜೀವನದ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. 9th ಕ್ಲಾಸ್ ಓದಿದ್ದೀನಿ ಸರ್ ನಾನು. ಮತ್ತೆ ಮುಂದಕ್ಕೆ ಹೋಗಕ್ ಆಗ್ಲಿಲ್ಲ, ನಮ್ಮ ಮನೆಯಲ್ಲಿ ಅಪ್ಪಾಜಿ ಕಳಿಸ್ಲಿಲ್ಲ, ಅಷ್ಟಕ್ಕೆ ಸುಮ್ನೆ ಆದ್ವಿ. ಅಷ್ಟೊತ್ತಿ ಮದುವೆ ಮಾಡಿ ಕಳಿಸಿದ್ರು. ಮತ್ತೆ ಇವಾಗ ನೀರಾವರಿ ಮಾಡ್ತಿದೀವಿ. ಈ ವರ್ಷ ಈರುಳ್ಳಿ ಹಾಕಿದ್ವಿ, ಲಾಸ್ ಆಯ್ತು. ಅಂಟ್ ಹಾಕಿದ್ವಿ ಸರ್, ಅಂಟಿನಿನ್ನು ಹೂವ ಬಂದಿಲ್ಲ. ಸೇವಂತಿ ಅಂದ್ರೆ ಪೂರ್ಣಿಮಾ ಸರ್, ಹಾಕಿದ್ವಿ, ಇನ್ನು ಬಂದಿಲ್ಲ. ಬಂದ್ಮೇಲೆ ಅದೇ ಇರುತ್ತಲ್ಲ ಸರ್ ಮಾಮೂಲು, ಕಳೆ ತೆಗಿ, ಔಷಧಿ ಹೊಡಿ, ಅದೇ ಮಾಮೂಲು ಆಗ್ತಾನೆ ಇರುತ್ತೆ ಸರ್. ಈಗ 9th ಕ್ಲಾಸ್ ತನಕ ವಿದ್ಯಾಭ್ಯಾಸ ಮಾಡಿದಿರಲ್ಲ, ಯಾಕೆ ನಿಮಗೆ ಎಲ್ಲ ಚಿಕ್ಕ ಏಜ್ ಇತ್ತು, ನಿಮಗಿನ ಓದಕ್ ಅವಕಾಶ ಇತ್ತು, ಸರ್ಕಾರದ ಸಾಕಷ್ಟು ಸೌಲಭ್ಯಗಳು ಇದ್ವು, ಇದನ್ನೆಲ್ಲ ಯಾಕೆ ನೀವು ಬಳಸಿಕೊಳ್ಳಿಲ್ಲ? ಮನೆಯಲ್ಲಿ ಅಪ್ಪಾಜಿ ಬೇಡ ಅಷ್ಟೇ ಸಾಕು ಅಂತೇಳಿ ಸುಮ್ನೆ ಮಾಡಿಸಿದ್ರು ಸರ್, ಹೋಗಕ್ ಆಗ್ಲಿಲ್ಲ. ನಾವು ಹೋಗ್ತಿವಿ ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ ಕಳಿಸ್ಲಿಲ್ಲ. ಆದ್ರೆ ಈಗ ಆಗ್ತೈತೆ, ಓದಿದ್ರೆ ಚೆನ್ನಾಗಿತ್ತಲ್ಲ ಅಂತೇಳಿ. ಈಗ ಯಾವ್ದು ಸೌಲಭ್ಯ ಇಲ್ಲ, ಕಷ್ಟ ಐತೆ ಅಂದ್ರ ಸಮಸ್ಯೆ ಇಲ್ಲ, ಇದು ಒಂದು ಕಾರಣ ನಾವು ವಿದ್ಯಾಭ್ಯಾಸದಿಂದ ದೂರ ಆದಿವಿ ಅನ್ಬಹುದು ಅಲ್ವಾ? ಈಗ ಎಷ್ಟೊಂದು ಸೌಲಭ್ಯ ಇದೆಯಲ್ವಾ ಸರ್ಕಾರದ. ಈಗ ನೀವು ಯಾವುದೇ ಒಂದು ದೊಡ್ಡ ದೊಡ್ಡ ವೃತ್ತಿಯನ್ನ ಮಾಡುವಂತ ಕೋರ್ಸ್ಗಳನ್ನ ಓದಿದ್ರು ನಿಮಗೆ ಎಲ್ಲ ಲೋನ್ಗಳು ಕೊಡುವಂತ ವ್ಯವಸ್ಥೆ ಇದೆ ಅಲ್ವಾ? ಇಲ್ಲ ಒಂದ್ ಕಡೆ ನೀವು ಕಳ್ಕೊಂಡ್ರಿ ವಿದ್ಯಾಭ್ಯಾಸವನ್ನ ಅನ್ಸುತ್ತಲ್ವಾ? ಅದೇ ಸರ್, ಹಿಂದೆ ನಾವು ಓದಿದ್ರೆ ಚೆನ್ನಾಗಿತ್ತು, ನಮ್ಮ ಭವಿಷ್ಯ ನಾವೇ ಹಾಳು ಮಾಡ್ಕೊಂಡಂಗ ಆಯ್ತು ಅನ್ನಂಗಾಗ್ತೈತೆ ಸರ್. ಯಾಕೆ ನಿಮ್ ತಂದೆಯವ್ರು ಯಾಕೆ ನಿಮಗೆ ಓದಕ್ಕೆ ಆಸಕ್ತಿ ಕೊಡ್ಲಿಲ್ಲ? ಅದೇ ಅವಾಗ ಹಂಗೆಲ್ಲ ಅವರ ಬರ್ತಾರ ಜಾಸ್ತಿ ಇತ್ತಲ್ಲ ಸರ್, ಅವಾಗ ಅವರಿಗೆ ಬೇಡ ಮಗನೇ ಓದ್ಲಿ ಚೆನ್ನಾಗಿ ಅಂತೇಳಿ ಹಿಂಗೆ ಹಿಂಗ್ ಮಾಡಿ ನಮ್ಮನ್ನ ಇದು ಮಾಡಿದ್ರು. ಈಗ ಒಬ್ಬ ಮಗ ಒಬ್ಬ ಮಗಳಿದ್ದಾಗ ಈಗ ಮಗಳು ಮನೆಗೆದ್ ಬಿಡ್ಲಿ ಸಾಕು ಮನೆ ಕೆಲ್ಸಕ್ಕೆ, ಈಗ ಮಗ ಮಾತ್ರ ಓದ್ಬೇಕು ಅನ್ನೋದು ಸಾಕಷ್ಟು ಜನರ ಒಂದು ಅಭಿಪ್ರಾಯನ ಅದೇ ರೀತಿ ಇತ್ತು ಮೊದ್ಲಲ್ಲಲ್ವಾ? ಈಗ ಆತರ ಇಲ್ಲ ಅನ್ಸುತ್ತೆ. ಈಗ ಎಲ್ಲ ಹೆಣ್ಣು ಗಂಡು ಅನ್ನದ ಎಲ್ಲರನ್ನೂ ವಿದ್ಯಾಭ್ಯಾಸ ಕೊಡಿಸುವಂತದ್ನ ನಾವು ಈಗಿನ ಸಮಾಜಗಳಲ್ಲಿ ನೋಡ್ತಾ ಇದ್ದೇವೆ ಅಲ್ವಾ? ಗಂಗಮ್ಮ ಅವರ, ಈಗ ನಿಮ್ಮ ತಂದೆಯವರ ಮನೆಯಲ್ಲಿ ನಿಮಗೆ ಎಲ್ಲ ಕೃಷಿ ಗೊತ್ತಿತ್ತ? ಸರ್. ಏನೇನ್ ಮಾಡ್ತಾ ಇದ್ರಿ ತಂದೆಯವರ ಮನೆಯಲ್ಲಿ ಇದ್ದಾಗ? ಅದೇ ಸರ್, ಮಾಮೂಲಿ ಈರುಳ್ಳಿ ಕಳೆ, ಅಂಟು. ವಿದ್ಯಾಭ್ಯಾಸ ಜೊತೆಗೆ ಕೃಷಿ ಕೆಲಸ ಎಲ್ಲ ಕಲ್ತ್ಕೊಂಡ್ರೆ ಈಗೆಲ್ಲ ದನ ಕರು ಇದನ್ನೆಲ್ಲ ಸಾಕಾಣಿಕೆ ಮಾಡಿದ್ರ? ಎಲ್ಲ ಅನುಭವ ಇತ್ತು ಹಂಗಾದ್ರೆ. ಈಗ ನೀವು ಗಂಡನ ಮನೆಗೆ ಬಂದ ಮೇಲೆ ಕೃಷಿಯಲ್ಲಿ ಏನ್ ಬದಲಾವಣೆ ತಂದ್ರೆ? ಹಂಗೇನಿಲ್ಲ ಸರ್, ಏನು ಬದಲಾವಣೆ ಏನಿಲ್ಲ, ಅದೇ ಮಾಮೂಲು ಮಾಡ್ದಂಗೆ ಕೆಲಸ ಮಾಡ್ತೀವಿ. ಹಿಂಗೆ ಅದೇ ಲಾಭ ಹೆಂಗ್ ಬರುತ್ತೆ ಹಂಗೆ, ಲಾಸ್ ಆದಾಗ ನಮ್ಗೆ ಹಿಂಗ್ ಲಾಸ್ ಆಯ್ತು ಅಂತೇಳಿ ಸ್ವಲ್ಪ ಬೇಜಾರಾಗಿರುತ್ತೆ. ಆಮೇಲೆ ನೋಡು, ಲಾಸ್ ಆಯ್ತು ಅಂತೇಳಿ ನಾವು ಬಿಟ್ಟು ಅಂತ ಕುತ್ಕೊಂಬಾರ್ದಲ್ಲ, ಮುಂದೊರಿಬೇಕು ಇನ್ನು ಅಂತೇಳಿ ಮುಂದೊರಿತೀವಿ ಸರ್. ಕೃಷಿ ಇವತ್ತು ಲಾಸ್ ಆದ್ರೂ ಮುಂದಿನ ವರ್ಷ ನಿಮಗೆ ಲಾಭದಾಯಕ ಬೆಳೆ ಆದೇ ಆಗುತ್ತೆ. ಎಷ್ಟು ಎಕರೆ ಕೃಷಿ ಭೂಮಿ ಇದೆ ನಿಮಗೆ? 2 ಇದೆ ಸರ್. 2 ಈಗ ನೀರಾವರಿ ಮಾಡಿದ್ರ? ನೀರಾವರಿ ಮಾಡಿದ್ಮೇಲೆ ಏನಾದ್ರೂ ಒಂದು ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಂತ ಅನಿಸ್ಲಿಲ್ಲ ನಿಮಗೆ? ಇಲ್ಲ ಸರ್, ಅನಿಸ್ಲಿಲ್ಲ. ಈರುಳ್ಳಿ ಹಾಕಿದ್ವಿ ಅಂತ ಹೇಳಿದ್ರೆ ಈ ವರ್ಷ ಈರುಳ್ಳಿ ಬೆಳೆ ಲಾಸ್ ಆಯ್ತು. ಯಾಕೆ ಲಾಸ್ ಆಯ್ತು? ರೇಟ್ ಆಯ್ತು, ರೇಟ್ ಆಗುತ್ತೆ ಅಂತ ಬಿಟ್ಕೊಂಡ್ವಿ, ಕೆಟ್ಟೋತು ಸರ್. ಇಲ್ಲೈತೆ ಸರ್, ರೇಟೇ ಇಲ್ಲ ಈ ವರ್ಷ. ಹೌದು, ಅಂದ್ರೆ ಬೆಳೆ ಚೆನ್ನಾಗಿ ಬಂತು. ಬೆಳೆ ಚೆನ್ನಾಗಿ ಬಂತು, ರೇಟ್ ಜಾಸ್ತಿ ಆಗುತ್ತೆ ಅಂತ ಇಟ್ಕೊಂಡ್ವಿ, ಕೆಟ್ಟೋಯ್ತು. ಎಷ್ಟು ಎಕರೆ ಹಾಕಿದ್ರೆ ಈರುಳ್ಳಿ? 1 ಎಕರೆ ಹಾಕಿದ್ವಿ ಸರ್. ಈಗ ಈರುಳ್ಳಿ ಬೆಳೆ ಚೆನ್ನಾಗಿ ಬಂತು ಅಂತ ಹೇಳಿದ್ರ, ನೀವು ಒಳ್ಳೆ ಬೆಳೆ ಬಂತು ಅಂತ ಹೇಳಿದ್ರ, ಯಾವ ರೀತಿ ಈರುಳ್ಳಿ ಕೃಷಿ ಮಾಡಿ ಬೆಳೆಸಿದ್ರ? ಅದೇ ಹಿಂಗೆ ಮಾಮೂಲು ಗೊಬ್ಬರ ಹಾಕದು ಬೀಜ ಅದನ್ನೆಲ್ಲ ಹಾಕಿದ್ವಿ ಸರ್, ಹಾಕಿದ್ ಬಂತು ಚೆನ್ನಾಗಿ ಬೆಳೆಯನ. ಆದ್ರೆ ಅದೇ ನಮಗೆ ಅನುಭವ, ಇನ್ನು ರೇಟ್ ಆಗುತ್ತೇನೋ ಇಟ್ಕೊಂಡ್ರೆ, ಇನ್ನು ರೇಟ್ ಬರುತ್ತೇನೋ ಅಂತೇಳಿ ಇಟ್ಕೊಂಡು ಎಲ್ಲ ಹೋಯ್ತು ಸರ್. ಎಷ್ಟು ಪ್ಯಾಕೆಟ್ ಆಗಿತ್ತು? ಒಂದು 150 ಆಗಿತ್ತು ಸರ್. ಅಂದ್ರೆ ನಿಮ್ಗೆ ಅದೇ 150 ಪ್ಯಾಕೆಟ್ ಒಳ್ಳೆ ರೇಟ್ ಸಿಕ್ಕಿದ್ರೆ ನಿಮಗೆ ದುಡ್ಡು ಆಗ್ತದೆ. ಎಷ್ಟು ತಿಂಗಳ ತನಕ ಇಟ್ಟ್ರಿ ಅದನ್ನ ಮನೆ ಹತ್ರ? ಇಟ್ಟಿವಿ ಸರ್, ಅದು ಲೆಕ್ಕನೇ ಇಲ್ಲ, ಒಟ್ಟು ಇಟ್ಟಿದ್ದೀವಿ ಸರ್. ಎಲ್ಲ ಲಾಸ್ಟಿಗೆ ಅಷ್ಟು ಕೆಟ್ಟೋತಾ ಸರ್? ಈಗ ಅವಾಗಲೇ ಮಾರಾಟ ಮಾಡಬಹುದಾಯ್ತಲ್ಲ, ಎಷ್ಟು ರೇಟ್ ಅಷ್ಟಕ್ಕೆ. ಅದೇ ಸರ್, ಲಾಭ ಬರುತ್ತೆ, ಇಟ್ಕೊಂಡ್ರೆ ಇನ್ನು ಜಾಸ್ತಿ ರೇಟ್ ಆಗುತ್ತೇನೋ, ಕೊಟ್ರೆ ನಮಗೆ ಮತ್ತೆ ಲಾಸ್ ಆಗುತ್ತಲ್ಲ. ಬೆಳೆ ನಾವು ಹಾಕಿರೋದಕ್ಕೆ ಗೊಬ್ಬರ ಬೀಜಕ್ಕನ್ನ ಅದು ಲಾಭ ಬರ್ಲಿ ಅಂತೇಳಿ ನಾವು ಹಾಕಿದ್ವಿ ಸರ್, ಆದ್ರೂ ಲಾಸ್ ಆದೇ ಬಿಟ್ಟು. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಈರುಳ್ಳಿ ಬಹಳ ದಿನ ಇಡಕ್ಕಾಗಲ್ಲ, ಈಗೆಲ್ಲ ರಾಸಾಯನಿಕ ಗೊಬ್ಬರ ಔಷಧಿ ಕೊಡೋದ್ರಿಂದ ಹೆಚ್ಚು ಕಾಲ ಅದನ್ನ ನಾವು ಕಾಪಾಡಕ್ ಆಗಲ್ಲ. ಈಗ ಏನ್ ರೇಟ್ ಇರುತ್ತೆ ಅವತ್ತಿ ಮಾರ್ಕೆಟ್ ಮಾರಾಟ ಮಾಡಿದ್ರೆ ನಾವು ಕಾಸು ಕಾಣಬಹುದು. ಈಗ ಇಟ್ಟಿವಿ ಅಂದ್ರೆ ಮುಂದೆ ರೇಟ್ ಆಯ್ತು ಅಂದ್ರೆ ಏನು ಪರವಾಗಿಲ್ಲ, ರೇಟ್ ಇಲ್ಲ ಅಂದ್ರೆ ಅಷ್ಟನ್ನು ಕಾಣಕ್ ಆಗಲ್ಲ ನಾವು. ಈಗ ಈರುಳ್ಳಿ ಲಾಸ್ ಆಯ್ತಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಲಾಸ್ ಆಯ್ತಲ್ಲ, ಈ ವರ್ಷ ಬೆಳೆನೇ ಇಲ್ದಂಗ ಆಗ್ಬಿಡ್ತಲ್ಲ ನಮಗೆ ಅಂತ ಬೇಜಾರಾಗ್ತಿದೆ ಸರ್. ಈಗ ಮತ್ತೆ ಮುಂದಿನ ವರ್ಷ ಈರುಳ್ಳಿ ಬೆಳೆಬಾರ್ದು ಅನಿಸ್ತಾ? ಇಲ್ಲ ಸರ್, ಲಾಸ್ ಆಯ್ತಂತೇನು ನಮ್ಗೇನು ಇದೇನಿಲ್ಲ. ಒಂದು ಈ ವರ್ಷ ಲಾಸ್ ಆಯ್ತಂದ್ರೆ ಮುಂದಿನ ವರ್ಷ ಬಂದೇ ಬರುತ್ತೇನೋ ಅಂತ ಹಾಕ್ಬೋದು ಅಂತ ಅನ್ಸುತ್ತೆ. ಬಹುತೇಕ ಈರುಳ್ಳಿ ಬೆಳೆ ಬಹಳ ದಿನಗಳಿಂದ ರೇಟು ಕಡಿಮೆ ಆಗಿದೆ ಅಲ್ವಾ? ಸರ್, ಈಗ ಈರುಳ್ಳಿ ಒಳಗಡೆ ಮಿಶ್ರ ಬೆಳೆಯಾಗಿ ಏನಾದ್ರು ಸೊಪ್ಪು ಮೆಣಸಿನ ಗಿಡ ಇವನ್ನೆಲ್ಲ ಹಾಕಿದ್ರಾ? ಸರ್ ಹಾಕಿದ್ವಿ. ಮೆಣಸಿನ ಗಿಡ ಅಂತಂದ್ರೆ ಯಾವ್ದು, ಏನಾದ್ರು ದಾಯ ಮಾಡಿ ಹಾಕಿದ್ರೆ ಯಾವ ತರ? ಇಲ್ಲ ಸರ್, ಹಂಗೆ ಬದಿನಾಗೆ ಸಸಿ ಹಂಗೆ ನೆಟ್ಟಿದ್ವಿ ಸರ್. ಬೋದೊಡ್ದು ಬೋದೊಡ್ದು. ಈಗ ಮೆಣಸಿನ ಬೆಳೆಯಲ್ಲಿ ಏನಾದ್ರು ನಿಮ್ಗೆ ಅಲ್ಪ ಸ್ವಲ್ಪ ಆದಾಯ ಬಂತ? ಏನಿಲ್ಲ ಸರ್, ಅದಕ್ಕೇನ್ ಮಾರಾಟ ಮಾರಕ್ಕೆ ಹಾಕಿರ್ಲಿಲ್ಲ, ಮನೆಗೆ ಆಗ್ಲಿ ಅಂತ ಹಾಕಿದ್ವಿ ಸ್ವಲ್ಪ. ಈಗ ಜಾಸ್ತಿ ನೀವು ಹೊಲ್ತುಂಬ ಹಾಕ್ಬಿಟ್ಟಿದ್ರೆ ಹಣ್ಣುಗಾಯಿ ಮಾಡ್ಕೊಂಡು ಒಣಮೆಣಸಿಕಾಯಿ ಮಾಡಿ ಮಾರಾಟ ಮಾಡಿದ್ರೆ ಎಲ್ಲ ಒಂದ್ ಕಡೆ ಅದರಿಂದ ಒಂದ್ ಸ್ವಲ್ಪ ನಾರಾದ್ರೂ ಆದಾಯ ಬರ್ತಾ ಇತ್ತಲ್ವಾ? ಯಾಕೆ ಆತರ ಮಾಡ್ಲಿಲ್ಲ ನೀವು? ಇಲ್ಲ ಸರ್, ಮಾಡ್ಲಿಲ್ಲ ಆತರ. ಅಂದ್ರೆ ಆತರ ಮಾಡಿದ್ರೆ ಉತ್ತಮ ಇತ್ತಲ್ವಾ ನಿಮಗೆ? ಈಗ ಇನ್ನೊಂದು ಸೇವಂತಿಗೆ ಅಂದ್ರೆ ಪೂರ್ಣಿಮಾ ತಳಿಯನ್ನ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ಸೇವಂತಿಗೆ ಹೂವು ಅಂತಂದ್ರೆ ಎಷ್ಟು ಬೆಳೀತಾ ಇದ್ರ ಪೂರ್ಣಿಮಾ? ಪೂರ್ಣಿಮಾ ಅದೇ ಸರ್, ಒಂದ್ 1 ಎಕರೆ 1/2 ಎಕರೆ ಹಂಗಾಗ್ತಿವಿ ಸರ್. ಯಾವ ತರ ಬೆಳಿಬೇಕಂತೀರಾ, ಅದ್ರ ಬಗ್ಗೆ ಹೇಳ್ರಿ. ಅದೇ ಸರ್, ಬದ ಒಡೆಯೋದು, ಅದನ್ನ ಸಸಿ ತಂದ್ ಸಸಿ ನೆಡೋದು, ಹಿಂಗೆ ಮಾಡ್ತಾನೆ ಇತ್ತು ಸರ್. ಕಳೆ ಅಂತೆ ಅದಂತೆ ಇದಂತೆ ನಾವೇ ಮನೆಗಳರೆ ಮಾಡೋದಿದ್ರೆ ಮನೆಗಳರೆ ಮಾಡ್ತೀವಿ, ಇಲ್ಲಾಂದ್ರೆ ಬೇರೆ ಕೂಲರ್ ಕರ್ಕೊಂಡ್ಬಂದ್ರೆ ಕೂಲರ್ ಇಟ್ಟು ಕಳೆ ತೆಗಿತೀವಿ. ಎಷ್ಟು ಜನ ಇದ್ರೆ ಮನೆಯಲ್ಲಿ? ನಾವೊಂದು 5 ಜನ ಇದೀವಿ ಸರ್. ಈಗ 5 ಜನ ಇದ್ಮೇಲೆ ನೀವು ಅಷ್ಟೊಂದು ನಿಭಾಯಿಸ್ಕೊಂಡು ಹೋಗೋದು, 1 ಎಕರೆ ಅಂತ ಸಮಸ್ಯೆ ಇಲ್ಲಲ್ವಾ ಸರ್. ಈಗ ಪೂರ್ಣಿಮಾ ಈಗ ಸಸಿ ನಾಟಿ ಮಾಡಿದ್ವಿ ಅಂತ ಹೇಳಿದ್ರ ಸೇವಂತಿಗೆ ತಳಿಯನ್ನ, ಈಗ ಸಸಿ ಎಲ್ಲಿ ತಂದ್ರೆ ನೀವು? ಇಲ್ಲೇ ರೈತರ ಹತ್ರ ತಂದಿದ್ವಿ ಸರ್. ನಾಟಿ ಮಾಡ್ಬೇಕಂತಂದ್ರೆ ಯಾವ ರೀತಿ ಮಾಡ್ಬೇಕು, ಇದ್ರ ಬಗ್ಗೆ ಹೇಳ್ರಿ. ಹೆಂಗ್ ಸಾಲು ಹೊಡಿಬೇಕು, ಎಷ್ಟು ಬೋದ ಹೊಡಿಬೇಕು, ಬೋದ ಹೊಡೆದು ಅದ್ರಲ್ಲಿ ಸಿಗಿಸ್ಕಂತ ಹೋಗಿ ಇದು ಮಾಡ್ಕಂತ ಹೋದ್ರೆ, ಅಂದ್ರೆ ಡ್ರಿಪ್ ತರ ಏನು ಇಲ್ಲ ಸರ್, ಹಂಗೆ ಚಲಕೆ ತರ ನೀರ್ ಕಟ್ಕೊಂಡು ಬಿಟ್ಕಂತ ಹೋಗೋದ ಸರ್. ಹಾಯ್ ನೀರ್ ಬಿಡೋದು ಸರ್, ಅಲ್ಲಿ ನಾಟಿ ಮಾಡುವಂತ ಸಸಿ ಒಂದೊಂದ್ ಅಡಿ ಶುದ್ಧ ಶುದ್ಧ ಹಾಕೊಂಡು ಹೋಗೋದು ಸರ್. ಈಗ ಸೇವಂತಿಗೆ ಹೂವನ್ನೇ ಯಾಕೆ ಬೆಳಿಬೇಕು ಅನಿಸ್ತು, ಬೇರೆ ಬೇರೆ ಹೂವಿನ ಹೂವು ಇದ್ವು? ಸೇವಂತಿಗೆ ಅಂತಂದ್ರೆ ನಮಗೆ ಒಂಥರ ಅನುಕೂಲ ಆಗುತ್ತೆ, ಕೂಲರ್ ಗಿಡಗಿಂತ ಮುಂಚೆ ನಾವೇ ಮಾಡ್ಕೋಬೋದಲ್ಲ ಅಂತೇಳಿ ನಮ್ಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ನಾವು ಮಾಡಿದ್ವಿ ಸರ್. ಈಗ ಪ್ರತಿನಿತ್ಯ ಆದಾಯ ಕಾಣ ಸರ್. ಈಗ ಒಂದೇ ತಳಿ ಹೂವನ್ನ ಬೆಳೆಯೋದಕ್ಕಿಂತ 2-3 ಬೆಳೆದ್ರೆ ನಿಮ್ಗೆ ಇನ್ನೂ ಚೆನ್ನಾಗಲ್ವಾ ಸರ್? ಈಗ ಬೇರೆ ಬೇರೆ ಈಗ ಒಂದ್ ಕಡೆ ಗುಲಾಬಿ ಹಾಕೋಬೋದಾಯ್ತು ನೀವು ಅಲ್ವಾ? ಬದಿತ್ತು ಸರ್, ನಮ್ ಇದೇ ಬೆಳೆದು ಬೆಳೆದು ಅಭ್ಯಾಸ ಆಗೈತಾ, ಗುಲಾಬಿ ಕಡೆಗೆ ಅಷ್ಟೊಂದು ಹೋಗಲ್ಲ ಸರ್. ಈಗ ಪೂರ್ಣಿಮಾ ಅಂದ್ರೆ ಈ ಸೇವಂತಿಗೆ ಎಷ್ಟು ವರ್ಷಕ್ಕೆ ಬೆಳಿತೀರ ನೀವು? ಬಹಳ ವರ್ಷಕ್ಕೆ ಬೆಳಿತೀವಿ ಸರ್. ಈಗ ಹೆಂಗೆ ನಾಟಿ ಮಾಡ್ತೀರಪ್ಪ, ಏನೇನು ಗೊಬ್ಬರ ಕೊಡ್ತೀರ ಅಲ್ಲೆಲ್ಲ? ಅದೇ ಸರ್, ಇದು ಕುರಿ ಗೊಬ್ಬರ ಮೇಕೆ ಗೊಬ್ಬರ ಅವೆಲ್ಲ ಹಾಕ್ತಿವಿ ಸರ್. ಈಗ ಸೇವಂತಿಗೆ ಅಂತಂದ್ರೆ ಈಗ ನಾಟಿ ಮಾಡ್ತೀರಪ್ಪ ನೀವು, ನಾಟಿ ಮಾಡಿದ್ಮೇಲೆ ಏನೇನ್ ಕೆಲಸ ಇರುತ್ತೆ ಹೇಳಿ ಅದ್ರ ಬಗ್ಗೆ. ಅದ್ರ ಬಗ್ಗೆ ಕಳೆ ಮತ್ತೆ ಅದ್ರಲ್ಲಿ ಕಡ್ಡಿ ಬರುತ್ತೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಬರ್ಬೇಕಾರೆ ಅದ್ರದ್ದು ಚಿಗುರು ಇರುತ್ತೆ ಸರ್, ಆ ಚಿಗುರು ಮುರಿದು ಮತ್ತೆ ಇದ್ ಮಾಡಿದ್ರೆ ಕುದ್ರು ಕುದ್ರು ಬರ್ತಿರುತ್ತೆ ಸರ್, ಅದು ಚೆನ್ನಾಗ್ ಬರುತ್ತಾ ಇರುತ್ತೆ. ಕಡ್ಡಿ ಬರುತ್ತೆ, ಕಡ್ಡಿ ಇಟ್ಟದ್ಮೇಲೆ ಚಿಗುರುತ್ತಲ್ಲ ಸರ್, ಚಿಗುರಿದ್ಮೇಲೆ ಒಂಥರ ಮೇಲೆ ಒಂಥರ ಇದು ಕೋಪ ಬರುತ್ತೆ, ಅದು ಬಂದ್ರೆ ಮತ್ತೆ ಎಲ್ಲ ನಾವು ಮುರ್ಕಂತ ಬಂದ್ರೆ ಮತ್ತೆ ಬಡ್ಡದಿಂದ ಚಿಗುರುತ್ತೆ ಸರ್. ಸೈಡ್ ಜಿಗಳು ಜಾಸ್ತಿ ಬರುತ್ತೆ, ಅವಾಗ ನಿಮ್ಗೆ ಇಳುವರಿ ಮೇಲೆ ಒಳ್ಳೆ ಪರಿಣಾಮ ಬರುತ್ತೆ ಸರ್. ಅದು ಪೂರ್ತಿ ಗಿಡ ಅದು ಬಳ್ಳಿ ಬಂದ್ಮೇಲೆ ಪೂರ್ತಿ ಬರುತ್ತಲ್ಲ ಸರ್, ಅವಾಗ ಚೆನ್ನಾಗಿ ನಮಗೆ ಚೆನ್ನಾಗಿ ಬಂದಿದೆ ಗಿಡ ಅನ್ನಂಗ್ ಆಗ್ತಿರುತ್ತೆ. ಅಂದ್ರೆ ಒಂದೇ ಇದನ್ನ ಬೆಳೆಯಕ್ ಬಿಡಬಾರ್ದು ಅಂತ, ಕುಡಿ ಚೌಟ್ ಬೇಕಂತ ಹೇಳಿದ್ರ, ಪ್ರಾರಂಭದ ಕುಡಿ ಚೌಟ್ ಬೇಕಂತ ಹೇಳ್ತೀರಾ? ಚೌಟ್ ನೋಡಿದ್ರ ಆತರ ಸರ್? ಅಲ್ಲಿ ಇದು ಇಳುವರಿ ಮೇಲೆ ಬದಲಾವಣೆ ಆಗಿದೆ. ಈಗ ಒಂದೆರಡು ಗಿಡ ನೀವು ಚೌಟ್ಲಂಗ ಕೈ ಬಿಡ್ಬೇಕು, ನೀವು ನೋಡ್ಬೇಕು. ಅದು ಬಿಟ್ರೆ ಸರ್ ಅದು ಮೇಲೆ ಟಾಪ್ ಆಗಿ ಹೋಗ್ಬಿಡುತ್ತೆ ಸರ್, ದೊಡ್ಡದು ಬೆಳೆದು ಹೋಗ್ಬಿಡುತ್ತೆ, ಅದು ಹೂವು ಅಷ್ಟು ಬಿಡಲ್ಲ ಸರ್. ಇದು ಆದ್ರೆ ಒಂಥರ ಟಾಪ ಬಂದು ಆ ಕಡೆ ಈ ಕಡೆ ಚಿಗುರೆಲ್ಲ ಹೊಡೆದಿರುತ್ತಲ್ಲ ಸರ್, ಅದರಲ್ಲಿ ಹೂವು ಚೆನ್ನಾಗಿ ಬರುತ್ತೆ, ಸುತ್ತೂರ ಗಿಡ ಪೂರ್ತಿ ಹೂವು ಬಿಡುತ್ತೆ ಸರ್. ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಯಾರು ಮಾಹಿತಿ ಕೊಟ್ರು ಈ ತರ ಮಾಡ್ಬೇಕು, ಚಿಗುರು ಬಂದಾಗ ಚೌಟ್ ಬೇಕು ಅಂತ ಹೇಳಿ? ನಾವು ಸಣ್ಣ ಆಳಿದ್ಕೀಲ್ಗೂ ನಮ್ಮ ಅಪ್ಪಾಜಿ ಊರಾಗೆ ಬೆಳೆದು ಅಲ್ಲೇ ಹೊಲಕ್ಕೆ ಅದೆಲ್ಲ ಮಾಡ್ತಾ ಇದ್ವಲ್ಲ ಸರ್, ನನಗೂ ಅಷ್ಟೊಂದು ಅನುಭವ ಇದೆ ಸರ್. ಅಂದ್ರೆ ಬಾಲ್ಯದಲ್ಲಿ ನಿಮಗೆ ಕೃಷಿ ಗೊತ್ತಿತ್ತು ಸರ್, ಅದರಿಂದ ಈಗ ಅನುಕೂಲ ಆಯ್ತು ಅಂತೀರಾ? ಈಗೆಲ್ಲ ಕುಡಿ ಚಿಡ್ತ ಮೇಲೆ ಏನಾದ್ರೂ ಮತ್ತೆ ಗೊಬ್ಬರಗಳನ್ನೇನಾದ್ರೂ ಕೊಡ್ಬೇಕಾ? ಹಾ ಸರ್ ಕೊಡ್ಬೇಕು. ಹೇಳ್ರಿ ಏನೇನ್ ಗೊಬ್ಬರ ಕೊಡ್ತೀರಾ? ಅದೇ ಸರ್ ಇದು ಗೌರ್ಮೆಂಟ್ ಗೊಬ್ಬರ, ಯೂರಿಯೋ, ಯೂರಿಯಾ ಅದು, ಆಮೇಲೆ ಮೂರು ಗೊಬ್ಬರ ಅಂತರ ಮಿಕ್ಸ್ ಮಾಡಿ ಹಾಕ್ತಾ ಇತ್ತು ಸರ್, ಬಡ್ಡಿಗೆ ಹಾಕಿದ್ರೆ ಚೆನ್ನಾಗ್ ಬರುತ್ತೆ. ಚೆನ್ನಾಗ್ ಬರುತ್ತೆ ಗಿಡ. ಈಗ ನೀರು ಅಂತಂದ್ರೆ ಈಗ ಆಯ್ ನೀರ್ ಬಿಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ನೀರು ಯಾವ ಟೈಮ್ ನಲ್ಲಿ ಕೊಡ್ತೀರ ನೀವು? ವಾರಕ್ಕೊಂದ್ಸಲ, ಎರಡವರ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ ಹಂಗ ಕೊಡ್ತೀವಿ ಸರ್. ಯಾವ ಜಾಸ್ತಿ ಇತ್ತು ಅಂದ್ರೆ ಬಿಡಲ್ಲ, ಬೇಡ ಅಂತ ಸುಮ್ನೆ ಹಾಕ್ತಿವಿ ಸಮ. ಆಮೇಲೆ ಹಿಂಗೆ ಬಿಸಿಲು ಜಾಸ್ತಿ ಹೊಡಿತು ಅಂತಂದ್ರೆ ಹಾಕ್ತಿವಿ ಸರ್, ನೀರ್ ಬಿಡ್ತೀವಿ. ಈಗ ಅಲ್ಲಿ ತೇವಾಂಶ ಆರಿದಂಗೆಲ್ಲ ನೀರ್ ಕೊಡ್ಬೇಕಾಗುತ್ತೆ. ಅಂದ್ರೆ ಏನಾದ್ರೂ ಹೂವು ಬರೋ ಅಂತದಲ್ಲಿ ಏನಾದ್ರೂ ಜಾಸ್ತಿ ಬೇಕಾಗುತ್ತೆ ನೀರು? ಸರ್ ಇವತ್ತು ಹೂವು ಕೊಯ್ತೀವಿ ಅಂತಂದ್ರೆ ಸಾಯಂಕಾಲ ಹೋಗಿ ಕಟ್ಟಿ ಬರ್ಬೇಕು, ಕಟ್ಟಿದ್ರೆ ನಾವು ಮತ್ತೆ ಬೆಳಗ್ಗೆ ಕಷ್ಟಕ್ಕೆ ಹೋದ್ರೆ ಹೂವು ಚೆನ್ನಾಗಿ ಅರಳುತ್ತೆ, ಅರಳುತ್ತೆ, ನಮಗೂ ಕೊಯ್ಯಕ್ಕೆ ಅಂತರ ಇದು ಬರುತ್ತೆ ಸರ್. ಈಗ ಅರ್ಧ ಎಕರೆ ಒಳಗಡೆ ಈಗ ನೀರ್ ಹಾಯಿಸ್ಬೇಕಂತಂದ್ರೆ ಎಷ್ಟು ದಿನ ಬೇಕಾಗುತ್ತೆ? ಬರುತ್ತೆ ಸರ್ ಒಂದ್ 3 ದಿನ 4 ದಿನ ಆಗುತ್ತೆ ಸರ್ ನೀರ್ ಹಾಯಿಸ್ಬೇಕಂತಂದ್ರೆ. ಎಲ್ಲ ಒಂದ್ ಕಡೆ ನೀವು ಡ್ರಿಪ್ ಮಾಡಿ ಕೈ ಬಿಡಬಹುದಲ್ಲ? ಆತರ ಮಾಡಿಬಿಡಕ್ಕೆ ಅದು ಒಂಥರ ನೆನೆಯುತ್ತೆ, ಒಂದ್ ಕಡೆ ನೆನೆಯಲ್ಲ ಸರ್. ಇದು ಆದ್ರೆ ಮಡಿ ಪೂರ್ತಿ ಇರುತ್ತಾ, ತುಂಬಾ ಬಿಟ್ಬಿಟ್ರೆ ಫುಲ್ ಗಿಡ ತುಂಬಾ ಇದಾಗುತ್ತೆ ಸರ್, ತುಂಬಾ ಹಿತವಾಗಿ ನೀರು ಹೋಗ್ಬಿಡುತ್ತೆ ಅಂತ ಹೇಳಿ. ಈಗ ಕಳೆಗಳು ಅಂತಂದ್ರೆ ಎಷ್ಟು ಬಾರಿ ತೆಗಿಸ್ತೀರ? ನಾವೇ ಮನೆಗಳಾದ್ರೆ ಒಂದ್ 3 ಸರಿ ತೆಗಿತೀವಿ, ಬೇರೆ ಬಾಳ ಆಯ್ತು ಅಂತಂದ್ರೆ ಕೂಲರ್ನ ಇಡ್ತೀವಿ ಸರ್. ಕಳೆನಾಶಕ ಸಿಂಪಡಣೆ ಮಾಡಲ್ಲ ಸರ್? ಮಾಡಲ್ಲ. ಯಾಕೆ ಮಾಡಲ್ಲ ಕಳೆನಾಶಕ? ಕಳೆನಾಶಕ ಮಾಡಿದ್ರೆ ಅದು ಅಂಟು ಬತ್ತಿರೋ ಕೋಪ ಬಂದಿರೋ ಅಂಟು ಎಲ್ಲ ಒಂಥರ ಬಾಡಿದಂಗ ಆಗುತ್ತೆ ಸರ್, ಅದು ಲೇಟ್ ಆಗುತ್ತೆ ಹೂವು ಬರೋದು. ಆತರ ಅಂದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾವೇ ಆಗಿತ್ತೀವಿ. ಬೆಳೆ ಮೇಲೆ ಪರಿಣಾಮ ಬೀರುತ್ತೆ. ಹಾ ಸರ್. ಈಗ ನಿಮ್ಗೆ ಬೆಳಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೆ ಕೆಲಸ ಇರುತ್ತೆ ಹೊಲದಲ್ಲಿ? ಇರುತ್ತೆ ಸರ್, ನಮ್ಮ ಮಾಡಿದಷ್ಟು ಇರುತ್ತೆ ಸರ್. ಬೆಳಗ್ಗೆ ಇವಾಗ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ತಕನು ಇರುತ್ತೆ ಸರ್, ಮಾಡ್ತಾನೆ ಇದ್ರೆ ಇರುತ್ತೆ ಸರ್ ಕೆಲಸ. ಹೊಲದಲ್ಲಿ ಕಳೆ, ಮನೆಯಲ್ಲಿ ಗಂಡ್ಮಕ್ಳು ಯಾರಿಲ್ಲ ಅಂದ್ರೆ ನೀರ್ ಕಟ್ಟೋದು, ಆತರ ಎಲ್ಲ ಕೆಲಸ ಮಾಡ್ತೀವಿ ಸರ್. ಚೆಲ್ಕಿಡ್ಕಂದೆಲ್ಲ ನೀರ್ ಕಟ್ಟ ಸರ್? ಸಾಕಾಗಲ್ವಾ ನೀರ್ ಕಟ್ಟಬೇಕಂದ್ರೆ? ಈಗ ಆಗುತ್ತೆ ಸರ್, ಏನ್ ಮಾಡಕ್ಕಾಗುತ್ತೆ, ಮಾಡ್ಲೇಬೇಕಲ್ಲ, ಮುಂದುವರಿಬೇಕು ನಾವು, ಚೆನ್ನಾಗಿರ್ಬೇಕು ನಾವು ಅಂತೇಳಿ ಮಾಡ್ಬೇಕು ಸರ್. ಮಾಡಿದ್ರೆ ಈಗ ಔಷಧಿ ಹೊಡಿ ಅಂತದ್ನ ಎಲ್ಲ ಮಾಡ್ತೀರಾ? ಹಾ ಸರ್ ಮಾಡ್ತೀನಿ, ಕ್ಯಾನ್ ಹಾಕೊಂಡು ಔಷಧಿ ಹೊಡಿತೀವಿ, ಎಲ್ಲ ಮಾಡ್ತೀನಿ ಸರ್ ನಾನು. ಅಂದ್ರೆ ಎಲ್ಲದ ಕೆಲಸ ಕೈಮುಟ್ಟಿ ಮಾಡಿದಾಗ ಏನಾದ್ರು ಒಂದ್ ಸ್ವಲ್ಪ ನಾವು ಉಳಿತಾಯ ಮಾಡಬಹುದು ಸರ್? ಮಾಡಬಹುದು, ಉಳಿತಾಯ ಮಾಡಬಹುದು ಸರ್ ಸ್ವಲ್ಪ. ಈಗ ಕೂಲರ್ ನಿಟ್ಟು ಮಾಡಕ್ಕಿಂತ ಅವ್ರಿಗೆ ಕೊಡಕ್ಕಿಂತ ನಾವೇ ಮಾಡ್ಬೋದಲ್ಲ, ಅದೇ ಉಳಿದ್ರೆ ನಮಗೆ ಏನಕನ ಬರುತ್ತಲ್ಲ ಅಂತ ನಾವೇ ಮಾಡ್ತೀವಿ ಸರ್ ಎಲ್ಲ. ಈಗ ಏನಾದ್ರೂ ರೋಗ ಬರುತ್ತಾ ನಿಮ್ಮ ಒಂದು ಸೇವಂತಿಗೆ ಬೆಳೆಯಲ್ಲಿ ಸರ್? ಬರುತ್ತೆ. ಏನ್ ರೋಗ ಬರುತ್ತೆ? ಇದು ಅಂಟು ತರ ಬರುತ್ತೆ ಸರ್, ಅದು ಆತರ ಬೀಳುತ್ತೆ, ಅದು ಬೀಳ್ದಂಗೆ ನಾವು ನೋಡ್ಕೋಬೇಕು ಸರ್. ಅದು ಬಿತ್ತು ಅಂತಂದ್ರೆ ಅಂಟು ಹಾಳಾಗುತ್ತೆ, ಬೀಳಬಾರ್ದಂತಂದ್ರೆ ಯಾವ ರೀತಿ ನೋಡ್ಕೊಳ್ತೀರಾ ನೀವು? ಅದೇ ಔಷಧಿ ಹೊಡಿಬೇಕು, ಚೆನ್ನಾಗಿ ನೋಡ್ಕೋಬೇಕು, ಔಷಧಿ ಹೊಡಿತಾನೆ ಇದ್ರೆ ಅದು ಇದು ಆಗಲ್ಲ ಸರ್. ಈಗ ರೋಗ ಬಂದಾಗ ಔಷಧಿ ಹೊಡಿಯೋದು ಕಷ್ಟ ಇವತ್ತಿನ ರೈತರು, ಮತ್ತೆ ನೀವು ಇನ್ನ ರೋಗ ಬಂದಿರಲ್ಲ ಅವಾಗಲೇ ಔಷಧಿ ಸಿಂಪಡಣೆ ಮಾಡ್ಬಿಡ್ತೀರಾ? ಬರಬಾರ್ದು ಅಂತೇಳಿ ಮಾಡ್ತೀವಿ ಸರ್. ಎಲ್ಲ ಎಲ್ಲಿಂದ ತಗೊಳ್ತೀರ ಮಾಹಿತಿ? ಇಲ್ಲಿ ಪೇಟೆಗೆ ಇರುತ್ತಲ್ಲ ಸರ್, ಹೂವಿಂದು ಇದೇ ಇರುತ್ತಲ್ಲ, ಅವ್ರನ್ನ ಕೇಳ್ತೀವಿ ಇಂಥದ್ ಇಂಥ ತಾಂಡ್ ಇಂಥ ದೊಡೀರಿ ಚೆನ್ನಾಗಿರುತ್ತೆ ಅಂದ್ರೆ ಅವ್ರನ್ನ ಕೇಳಿ ತಗೊಂಬಂದು ದೊಡಿತೀವಿ. ಸಾಮಾನ್ಯವಾಗಿ ರೋಗ ರಜನೆಗಳು ಅಂತಂದ್ರೆ ಈ ಒಂದು ಸೇವಂತಿಗೆ ಇದಕ್ಕೆ ಯಾವ ಕಾಲದಲ್ಲಿ ಜಾಸ್ತಿ ಬರುತ್ತೆ? ಹಿಂಗೆ ಬೇಸಿಗೆಗಾಲದಾಗ ಹಿಂಗೆ ಬಿಸಿಲು ಇದ್ರೆ ಬರಲ್ಲ ಸರ್, ಮಳೆ ಬಂತು ಅಂದ್ರೆ ಬರುತ್ತೆ, ಮಳೆಗೆ ಜಾಸ್ತಿ ಸರ್ ಅದು. ಈಗ ವಾತಾವರಣ ಎಲ್ಲ ಮೋಡ ಮುಚ್ಕೊಂಡಿದ್ದಾಗ ಮೋಡ ಮುಚ್ಕೊಂಡ್ರೆ ಆತರ ಬರುತ್ತೆ ಸರ್. ಹಿಂಗೆ ಬಿಸಿಲಕ್ಕಾದ್ರೆ ಅಷ್ಟೊಂದು ರೋಗ ಇರಲ್ಲ ಸರ್, ಮಳೆ ಬಂದ್ರೆ ಮೋಡ ಮುಚ್ಕೊಂಡ್ರೆ ಆತರ ರೋಗ ಬರುತ್ತೆ ಸರ್. ಅಂದ್ರೆ ಬೇಸಿಗೆಯಲ್ಲೇ ರೋಗ ಕಡಿಮೆ ಅಂತ ಸರ್. ಈಗ ಹೂವಿನ ಇಳುವರಿ ಯಾವ ಕಾಲದಲ್ಲಿ ಬರುತ್ತೆ ಜಾಸ್ತಿ? ಮಳೆಗಾಲದಲ್ಲಿ ಬರುತ್ತಾ ಬೇಸಿಗೆಕಾಲದಲ್ಲಿ ಬರುತ್ತೆ? ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಮಳೆ ಅಂದ್ರೆ ಸ್ವಲ್ಪ ಬಂದಿರೋ ಹೂವೆಲ್ಲ ಹಾಳಾಗ್ತತೆ, ಮಣ್ಣು ಬಡಿತಿರುತ್ತೆ, ಹಾಳಾಗುತ್ತೆ. ಇಳುವರಿ ಚೆನ್ನಾಗಿ ಬರ್ತಾವ ಮಳೆಗಾಲದಾಗ, ಆದ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಸಮಸ್ಯೆ ಇರುತ್ತೆ ಸರ್. ಅದು ಸ್ವಲ್ಪ ಗಿಡ ಮೇಲೆ ದೊಡ್ಡ ಬಂದಿದ್ರೆ ಏನು ಅನ್ಸಲ್ಲ ಸರ್, ಸ್ವಲ್ಪ ಗಿಡದ ಬಡ್ಡಿಗೆ ಇದ್ದು ಬಿಟ್ರೆ ಮಳೆ ಬಂದಿದ್ದು ಕೆಸರೆಲ್ಲ ಸಿಡಿದು ಹಾಳಾಗ್ತತೆ ಸರ್ ಹೂವ. ಮತ್ತೆ ಹೂವು ಅವಾಗ ಹೆಂಗ್ ಮಾಡ್ತೀರಾ? ಮಣ್ಣಾಗಿರುತ್ತೆ ಅವಾಗ? ಇಲ್ಲ ಸರ್, ಅದು ಮಣ್ಣಾಗಿರೋದು ಹೂವನ್ನ ಕಡೆ ಕೊಯ್ದಾಕದು, ಚೆನ್ನಾಗಿರೋ ಹೂವನ್ನ ಕೊಯ್ಕೊಳ್ಳೋದು. ಅಲ್ಲ ಎಲ್ಲೊಂದ್ ಕಡೆ ಒಂದ್ ಇದ್ರಲ್ಲಿ ನೀರ್ನಲ್ಲಿ ಎದ್ದ ಹಿಂಗ್ ತಗೊಂಡೋದ್ರೆ ವೇಸ್ಟ್ ಆಗುತ್ತೆ ಸರ್, ಏಕೆಲ್ಲ ಉದುರುತ್ತ ಇವು ದಳ ಉದುರ್ತಾವ ಅಂತೀರ? ಅಂದ್ರೆ ಈ ತರ ಸಮಸ್ಯೆಗಳು ಸರ್. ಈಗ ಬೇಸಿಗೆ ಕಾಲದಲ್ಲಿ ಆದ್ರೆ ಆ ತರ ಸಮಸ್ಯೆಗಳು ಏನ್ ಬರಲ್ಲ ಸರ್. ಈಗ ಹೆಚ್ಚು ಇಳುವರಿ ಮಳೆಗಾಲದಲ್ಲಿ ಬಂದ್ರು ನಿಮ್ಗೆ ರೇಟ್ ಸಿಗೋದು ಯಾಕಾಲದಲ್ಲಿ? ರೇಟ್ ಸಿಗೋದು ಸರ್, ಆದ್ರೂ ನೆಂದಿರುತ್ತಲ್ಲ ಮಳೆ ಹೂವ, ಆದ್ರೂ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಬೇಸಿಗೆಗಾಲದಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಈಗ ಸೀಸನ್ನಾಗೆ ಈಗ ಮಳೆಗಾಲದಲ್ಲಿ ಹೂವು ನೆಂದ್ರನ್ನ ತೂಕ ಬರುತ್ತಲ್ಲ. ತೂಕ ಬರುತ್ತೆ ಸರ್, ಅದೊಂದು ಮಳೆ ಹೂವ ಅಂತೇಳಿ ಕಮ್ಮಿ ಮಾಡ್ತಾರೆ ಸರ್, ರೇಟ್ ಕಡಿಮೆ ಮಾಡ್ತಾರೆ. ಈಗ ಬೇಸಿಗೆಗಾಲದಲ್ಲಿ ಏನಾದ್ರು ಅದಕ್ಕೆ ನೀರ್ ಹಾಕೊಂಡು ಹೋಗಂತದ್ದು ಇದು ಮಾಡ್ತೀರ ತೂಕ ಬರಲಿ ಅಂತ? ಇಲ್ಲ ಇಲ್ಲ ಸರ್, ಹಂಗ್ ಮಾಡಲ್ಲ. ಗೊತ್ತಾಗುತ್ತೆ ನೀರ್ ಹಾಕೊಂಡು ಹೋಗ್ಬಿಟ್ರೆ ಗೊತ್ತಾಗುತ್ತೆ, ತೂಕ ಮಾಡ್ಬೇಕಾರೆ ತೂಕ ಬಂತು ಅಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಈಗ ನಾವು ಬಾಡ್ ಬರ್ದಪ್ಪ ನೀರ್ ಸಿಂಸಿದ್ವಿ ಅಂತ ಅನ್ನಕ್ಕಾಗಲ್ಲ. ಇಲ್ಲ ಸರ್, ಅನ್ನಕ್ಕಾಗಲ್ಲ, ಅವಾಗ ಅಲ್ಲಿ ಕಮ್ಮಿ ಆಗ್ಬಿಡುತ್ತೆ, ರೇಟ್ ಕಮ್ಮಿ ಮಾಡ್ಬಿಡ್ತಾರೆ, ನೀರ್ ಸಿಂಸ್ಕೊಂಬಂದಿದಾರೆ ಅಂತೇಳಿ ಕಮ್ಮಿ ಮಾಡ್ಬಿಡ್ತಾರೆ. ಈಗ ಮಾರ್ಕೆಟ್ ನಲ್ಲಿ ಈ ತರ ರೇಟ್ ಕಡಿಮೆ ಇದ್ದಾಗ ನೀವೆಲ್ಲ ಆರುಗಳು ಕಟ್ಟಿ ಮಳಗಟ್ಲೆ ಮಾರುಗಟ್ಲೆ ಮಾಡಬಹುದಲ್ಲ? ಪೂರ್ಣಿಮಾ ಇವು ಕಟ್ಟಕ್ ಬರಲ್ಲ ಸರ್, ಸ್ವಲ್ಪ ಕೊಯ್ತೀವಿ ಅಂತಂದ್ರೆ ಹಂಗೆ ತೊಟ್ಟು ಮುರಿದ ಕೆಳಗೆ ಬೀಳ್ತಾವ ಸರ್. ಸೂಕ್ಷ್ಮ ಹೂವ ಸರ್ ಅದು, ಆದ್ರೂ ಸೂಕ್ಷ್ಮಗೆ ಕೊಯ್ಬೇಕು. ಈಗ ಒಂದ್ಸಲ ನಾಟಿ ಮಾಡಿದ್ರೆ ಪೂರ್ಣಿಮಾ ಈ ಒಂದು ಸೇವಂತಿಯನ್ನ ಸಸಿನ ಎಷ್ಟು ವರ್ಷ ತನಕ ಬೆಳಕಬಹುದು ಸರ್? ನಾವು ನೋಡ್ಕೊಂಡಂಗೆ ಮತ್ತೆ ನಾವು ಹೂವ ಕೊಯ್ದಾದ್ಮೇಲೆ ಅದ್ರ ಕಡ್ಡಿ ಬರುತ್ತೆ ಸರ್, ಆ ಕಡ್ಡಿ ಮುರ್ಕಂತ ಬಂದ್ರೆ ಮತ್ತೆ ಚಿಗುರು ಇರುತ್ತಲ್ಲ ಸರ್, ಆ ಚಿಗುರು ಹೂವನ್ನು ಬರುತ್ತಿರುತ್ತೆ ಸರ್. ಮತ್ತೆ ಕೋಳೆ ಹೂವು ಅಂತ ಹೇಳಿ ಬರುತ್ತೆ ಸರ್. ಈಗ ಒಂದ್ ವರ್ಷಕ್ಕೆ ಅದನ್ನೆಲ್ಲ ತೆಗೆದು ಬಿಡ್ಬೇಕು ನೀವು? ಹಾ ಸರ್. ಅದೆಲ್ಲ ತಗೊಂಡ್ ಮತ್ತೆ ಬೇರೆ ನಿಮಗೆ ಬೇಕು ಅಂದ್ರೆ ಮತ್ತೆ ನಾಟಿ ಮಾಡ್ಬೇಕಾಗುತ್ತೆ. ಸಸಿ ನಿಮ್ಮ ಸಸಿ ಹಾಕಕ್ ಬರುತ್ತೆ? ಅದೇ ಸಸಿನೇ ತಗೊಂಡ್ ಮತ್ತೆ ಬೇರೆ ಕಡೆ ಹಾಕಬಹುದು ಸರ್. ಹಂಗ ಬರುತ್ತೆ? ಹಾ ಸರ್ ಬರುತ್ತೆ. ಒಟ್ಟಾರೆ ಈ ಹೂವಿನ ಕೃಷಿಯಲ್ಲಿ ವರ್ಷದಲ್ಲಿ ಎಷ್ಟು ನಿಮಗೆ ಆದಾಯ ಸಿಗುತ್ತೆ? ಸಿಗುತ್ತೆ ಸರ್, ಅದು ಎಲ್ಲ ನಾವು ಪೂರ್ತಿ ಅದು ಎಲ್ಲ ಆದ್ಮೇಲೆ ಇಷ್ಟು ಲಾಭ ಬಂದೈತೆ ಇಷ್ಟು ನಷ್ಟನ ಆಗೈತೆ ಅಂತೇಳಿ ಅದು ಅಷ್ಟು ಖಾಲಿ ಆದ್ಮೇಲೆ ನಾವು ಎಲ್ಲ ಲೆಕ್ಕ ಹಾಕಿದ್ರೆ ಗೊತ್ತಾಗುತ್ತೆ ಸರ್. ಅಂದ್ರೆ ಆತರ ಲೆಕ್ಕ ಹಾಕಾಗ ಆಗಲ್ಲಲ್ವಾ? ಈಗ ಬಂದ್ ಬಂದಂಗೆಲ್ಲ ಮನ್ಷನ್ ಖರ್ಚುಗಳಿಗೆ ಹೋಗ್ಬಿಡ್ತಾವೆ. ಗೊತ್ತೆ, ಆದ್ರೂ ಗೊಬ್ಬರದ ಇಷ್ಟ ಆಯ್ತು, ಬೀಜದ ಇಷ್ಟ ಆಯ್ತು, ಕೂಲರ್ದ ಇಷ್ಟ ಆಯ್ತು ಅಂತೇಳಿ ತೆಗೆದು ಆ ಕಡೆ ಸೈಡ್ಗೆ ಇಟ್ಟು ಆಮೇಲೆ ಇಷ್ಟು ಲಾಭ ಬಂದೈತೆ ಗೊತ್ತಾಗ. ಶ್ರಾವಣದಲ್ಲಿ ಮಾರಿದ್ವಿ, ಆ ಹಬ್ಬಕ್ಕೆ ಇಷ್ಟು ಹೋಯ್ತು, ದಸರಾ ಬಂತು, ಅಲ್ಲಿ ಒಂದ್ 10,000 ಸಿಕ್ತು, ಆ ಹಬ್ಬದ ಖರ್ಚಿಗೆ ಹೋದು, ಇಲ್ಲ ಇನ್ನೊಂದ್ ಏನೇನೋ ಖರ್ಚುಗಳು ಇದ್ದೇ ಇರ್ತಾವಲ್ಲ. ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಹಣ ಖರ್ಚು ಮಾಡ್ಬೇಕಾಗತ್ತೆ. ಎಷ್ಟ್ ಜನ ಮಕ್ಳಮ್ಮ ನಿಮ್ಗೆ? ಇಬ್ರು ಸರ್. ಏನ್ ಓದ್ತಾ ಇದಾರ? ಏನೇನು ಓದ್ತಾ ಇದಾರ ಅವರು? ಒಬ್ಬಳ 6ನೇ ಕ್ಲಾಸ್, ಸಣ್ಣ 3ನೇ ಕ್ಲಾಸ್ ಸರ್. ಇನ್ನ ಹೆಚ್ಚು ಖರ್ಚೇನಿಲ್ಲ ಹಂಗಾದ್ರೆ ವಿದ್ಯಾಭ್ಯಾಸಕ್ಕೆ? ಏನ ಚಿಕ್ಕ ಓದಲ್ವಾ? ಏನ್ ಚಿಕ್ಕ ಓದು ಅಂದ್ರೂ ಸಹ ಪ್ರೈವೇಟ್ ಓದಿಸ್ತಿದೀವಿ. ಯಾಕೆ ಪ್ರೈವೇಟ್ ಕಳಿಸಿದ್ರಿ? ಗೌರ್ಮೆಂಟ್ ನಲ್ಲಿ ಬೇಕಾದಷ್ಟು ಸೌಲಭ್ಯ ಇದೆಯಲ್ಲ. ಇದೆ ಸರ್, ನಾವು ಚೆನ್ನಾಗಿ ಓದ್ಲಿ ಇನ್ನು ಚೆನ್ನಾಗಿರ್ಲಿ ಅಂತೇಳಿ ಇಂಗ್ಲಿಷ್ ಮೀಡಿಯಂ ಹಾಕಿದ್ವಿ ಸರ್ ಇಬ್ಬರು. ಈಗ ಗೌರ್ಮೆಂಟ್ ಶಾಲೆಗಳು ಇಲ್ವಾ ಇಂಗ್ಲಿಷ್ ಮೀಡಿಯಂ? ಇಲ್ಲ ಸರ್, ಅಷ್ಟೊಂದು ಇದ್ರಲ್ಲಿ ಇಲ್ಲ ಸರ್, ಅದಕ್ಕೆ ನಾವು ಪ್ರೈವೇಟ್ ಶಾಲೆಗೆ ಹಾಕಿದ್ದೀರಾ? ಅಂದ್ರೆ ಎಲ್ಲರೂ ಈ ತರ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಿದ್ರೆ ಗೌರ್ಮೆಂಟ್ ಶಾಲೆಗಳ ಗತಿ ಏನಾಗಬೇಕು? ನಾವು ಏನಂದ್ರೆ ಸಣ್ಣ ಹುಡುಗಿ ಇದ್ದಕ್ಕಿಲ್ಗೂ ನಾವು ಪ್ರೈವೇಟ್ ಹಾಕೆ ಬಂದಿರೋ ಸರ್. ಬೇಬಿ ಸಿಟ್ಟಿಂಗ್ ಇದ್ದಾನು ನಾವು ಅದೇ ಸ್ಕೂಲ್ ಅಲ್ಲಿ ಹಾಕಿರೋದು, ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ವಾ, ಹಂಗಾಗಿ ನಾವು ಗೌರ್ಮೆಂಟ್ ಸ್ಕೂಲ್ ಸೇರ್ಸಕ್ ಹೋದ್ರು ನಾನು ಹೋಗಲ್ಲ ಅಂತಾಳ ಅವಳು. ಹಂಗಾಗಿ ಯಾಕಂದ್ರೆ ಫ್ರೆಂಡ್ಸ್ ಗಳೆಲ್ಲ ಅಲ್ಲೇ ಇರ್ತಾರಲ್ಲ ಸರ್, ಹಂಗಾಗಿ ಇವಾಗ ಬೇರೆ ಕಡೆ ಫ್ರೆಂಡ್ಸ್ ಜಲ್ದಿ ಅಡ್ಜಸ್ಟ್ ಆಗಲ್ಲ ಏನಿಲ್ಲ ಅಂತ ನಾವು ಇದೆಲ್ಲ ಹಾಕಿದ್ವಿ ಸರ್. ಪ್ರೈವೇಟ್ ಎಲ್ಲ ತಂದೆ ತಾಯಿಗಳಿಗೆ ಆಸೆ ಇರೋದೇ ಇಷ್ಟೇ, ನನ್ನ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ಬೇಕು, ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಪಡಬೇಕು ಅಂತೇಳಿ ಸಾಕಷ್ಟೆಲ್ಲ ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ತದಾರೆ, ತಪ್ಪೇನಲ್ಲ ಅದು. ಆದ್ರೂ ಗೌರ್ಮೆಂಟ್ ಶಾಲೆಗಳಲ್ಲಿ ಶಿಕ್ಷಣ ಇದೆ, ಈಗೆಲ್ಲ ನಾವು ಗೌರ್ಮೆಂಟ್ ಶಾಲೆಗಳಲ್ಲೇ ವಿದ್ಯಾಭ್ಯಾಸ ಮಾಡಿದೀವಿ ಅಲ್ವಾ, ನಾವು ಶಿಕ್ಷಣ ಪಡೆದಿಲ್ವಾ? ಪಡೆದಿದ್ವಿ ಸರ್, ಆದ್ರೂ ಈಗ ಮಕ್ಳಿಗೆ ಕೇಳ್ಬೇಕಲ್ಲ ಸರ್, ಏ ನಾವ್ ಅಲ್ಲೇ ಓದ್ಬೇಕು, ನಾವ್ ಇಲ್ಲೇ ಓದ್ಬೇಕು, ನಾವ್ ಹೇಳ್ದಂಗೆ ಕೇಳ್ಬೇಕಲ್ಲ ಸರ್ ಮಕ್ಳಿಗೆ. ನಾವಂತ ನಮ್ ತಂದೆ ತಾಯಿನ ಮಾತು ಕೇಳ್ತಿದೀವ, ನಮ್ಮ ಮಕ್ಳು ನಮ್ಮ ತಂದೆ ನಮ್ಮ ಮಾತು ಕೇಳ್ಬೇಕಲ್ಲ ಸರ್. ಹೌದು, ಅಂದ್ರೆ ಖರ್ಚು ಜಾಸ್ತಿ ಬರುತ್ತಲ್ವಾ ಪ್ರೈವೇಟ್ ನಲ್ಲಿ ಹೋದಾಗ? ಆಮೇಲೆ ಸರ್ಕಾರ ಸೌಲಭ್ಯಗಳು ಸಿಗಲ್ಲ ಅಲ್ಲಿ, ಸಿಗಲ್ಲ ಸರ್ ಪ್ರೈವೇಟ್ ಶಾಲೆಗಳಿಗೆ ಹೋದಾಗ. ಈ ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತೆಲ್ಲ ಫ್ರೀ ಸಿಗುತ್ತೆ ನಿಮಗೆ. ಒಟ್ಟಾರೆ ಈ ಒಂದು ಹೂವಿನ ಕೃಷಿ ಮಾಡ್ತಾ ಇದ್ರಲ್ಲ, ಏನನ್ಸುತ್ತೆ ನಿಮಗೆ ಕೃಷಿ ಬದುಕು? ಇನ್ನು ಕುತೂಹಲ ಇದೆ ಸರ್, ಮಾಡ್ಬೇಕು ಮಾಡ್ಬೇಕು, ಇನ್ನು ಚೆನ್ನಾಗಿ ಮಾಡ್ಬೇಕು ನಾವು ಅಂತೇಳಿ ಇದೆ ಸರ್. ಅಂದ್ರೆ ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಮೊದಲು ಆಸಕ್ತಿ ಇರ್ಬೇಕಲ್ವಾ? ಸರ್, ಈಗ ಎಷ್ಟೇ ನಮಗೆ ಜಮೀನ್ ಇದ್ದು ಎಷ್ಟೇ ನೀರಾವರಿ ಇದ್ರು ಆಸಕ್ತಿ ಇಲ್ಲ ಅಂದ್ರೆ ಕೃಷಿಯಲ್ಲಿ ಏನು ಸಾಧನೆ ಮಾಡಕ್ಕಾಗಲ್ಲ ಸರ್. ನಿಮ್ ಮನೆಯವರು ಯಾವ ರೀತಿ ಸಹಕಾರ ಕೊಡ್ತಾರೆ ಕೃಷಿಯಲ್ಲಿ? ಕೊಡ್ತಾರೆ ಸರ್ ಅವರು. ಒಟ್ಟಾರೆ ಕೃಷಿ ಬದುಕು ನೆಮ್ಮದಿ ಜೀವನ ಕಟ್ಟಿಕೊಟ್ಟಿದೆ ಸರ್. ಒಳ್ಳೇದು ಗಂಗಮ್ಮ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಬದುಕಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕಿನ ಭರಮಪುರ ಗ್ರಾಮದ ರೈತ ಮಹಿಳೆ ಜಿ ಗಂಗಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಸುಪ್ರಿಯಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಪೌಷ್ಟಿಕ ಕೈತೋಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುವಂತಹ ಡಾಕ್ಟರ್ ಸುಪ್ರಿಯಾ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಕೈತೋಟದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಹೇಳಿ, ಈ ಒಂದು ಪೌಷ್ಟಿಕ ಕೈತೋಟ ಅಂದ್ರೆ ಏನು? ಪೌಷ್ಟಿಕ ಕೈತೋಟ ಅಂದ್ರೆ ನಾವು ನಮ್ಮ ಮನೆ ಸುತ್ತಮುತ್ತಲಿನಲ್ಲಿರುವ ಜಾಗವನ್ನು ತರಕಾರಿ ಸೊಪ್ಪು ಅಥವಾ ಹಣ್ಣುಗಳನ್ನು ಬೆಳೆಯೋದಕ್ಕೆ ನಾವು ಪೌಷ್ಟಿಕ ಕೈತೋಟ ಅಂತ ಹೇಳ್ತೀವಿ. ಈ ಪೌಷ್ಟಿಕ ಕೈತೋಟ ಪೌಷ್ಟಿಕ ಅಂತ ಯಾಕಂತೀವಿ ಅಂತಂದ್ರೆ, ಇದು ನಾವೇನು ಈ ತರಕಾರಿಗಳು ಸೊಪ್ಪು ಅವು ಬೆಳಿತೀವಲ್ಲ, ಅವು ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸುತ್ತೆ. ಉದಾಹರಣೆಗೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಇದರಲ್ಲಿ, ಆಮೇಲೆ ಕ್ಯಾಲ್ಸಿಯಂ ಮತ್ತೆ ಇತರ ಖನಿಜಾಂಶಗಳು ಜೀವಸತ್ವಗಳು ಹೆಚ್ಚಾಗಿರೋದ್ರಿಂದ ಪೌಷ್ಟಿಕ ಕೈತೋಟ ಅಂತ ಕರಿಬಹುದಾಗಿದೆ. ಸಾಮಾನ್ಯವಾಗಿ ಈ ಕೈತೋಟದಲ್ಲಿ ಅಂತಂದ್ರೆ ಯಾವ ಯಾವ ಒಂದು ತರಕಾರಿ ಬೆಳೆಗಳನ್ನ ಅಥವಾ ಯಾವ ಯಾವ ಒಂದು ಹಣ್ಣಿನ ಬೆಳೆಗಳನ್ನ ಬೆಳ್ಕೊಳ್ಬಹುದು ಅಂತ ಹೇಳಿ? ಪೌಷ್ಟಿಕ ಕೈತೋಟದಲ್ಲಿ ನಾವು ಸೊಪ್ಪುಗಳಾದಂತಹ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮೆಂತೆ ಸೊಪ್ಪು, ಸಬ್ಬಸ್ಕಿ, ನುಗ್ಗೆ ಸೊಪ್ಪು, ಪುದೀನ ಸೊಪ್ಪುಗಳನ್ನು ಬಳ್ಕೋಬಹುದು. ಇನ್ನು ಗೆಡ್ಡೆ ಗಣಸುಗಳಾದ ಕ್ಯಾರೆಟ್, ಬೀಟ್ರೂಟ್, ಆಲೂಗಡ್ಡೆ, ಮೂಲಂಗಿ, ಈರುಳ್ಳಿ ಈ ತರಹದ ಗೆಡ್ಡೆ ಗಣಸುಗಳು ಬಳ್ಕೋಬಹುದು. ಇನ್ನು ಇತರ ತರಕಾರಿಗಳು ಬೆಂಡೆ, ಹೀರೆಕಾಯಿ, ಹಾಗಲ್ಕಾಯಿ, ಪಡವಲ್ಕಾಯಿ, ಬದನೆಕಾಯಿ, ಬೀನ್ಸ್ ಗಳನ್ನು ಬೆಳ್ಕೋಬಹುದು. ಇದ್ರ ಜೊತೆ ಹಣ್ಣುಗಳನ್ನು ಸಹ ಬೆಳ್ಕೋಬಹುದು. ಉದಾಹರಣೆಗೆ ಪಪ್ಪಾಯ, ನಿಂಬೆ, ಪೇರ್ಲೆ ಹಣ್ಣಾಗಿರ್ಬೋದು, ಸೀತಾಫಲ, ಬಾಳೆಹಣ್ಣು, ದಾಳಿಂಬೆ ಹಣ್ಣುಗಳನ್ನು ಬೆಳ್ಕೋಬಹುದು. ಇದಲ್ಲದೆ ಔಷಧಿ ಸಸ್ಯಗಳನ್ನು ಸಹ ಬೆಳ್ಕೋಬಹುದು. ಅಲೋವೆರಾ ಆಗಿರ್ಬೋದು, ಬ್ರಾಹ್ಮಿ, ಶುಂಠಿ, ಅರಿಶಿನ, ಕರ್ಬೇವು ಈ ತರದ ಎಲ್ಲಾ ಸಸ್ಯಗಳನ್ನು ಸಹ ನಾವು ನಮ್ಮ ಕೈತೋಟದಲ್ಲಿ ಬೆಳೆಸ್ಕೋಬಹುದಾಗಿದೆ. ಈಗ ಸಾಮಾನ್ಯವಾಗಿ ಈಗ ಹಳ್ಳಿಗಳಲ್ಲಿ ಆಗಿರ್ಬೋದು ಅಥವಾ ಇವತ್ತು ನಗರಗಳಲ್ಲಿ ಆಗಿರ್ಬೋದು, ಅಂದ್ರೆ ಯಾವ ಜಾಗದಲ್ಲಿ ನಾವು ಕೈತೋಟ ಮಾಡ್ಕೊಂಡ್ರೆ ಉತ್ತಮವಾದ ಒಂದು ತರಕಾರಿಗಳನ್ನ ಬೆಳ್ಕೋಬಹುದು ಅಂತ ಹೇಳಿ? ಸರ್, ಹಳ್ಳಿಗಳಲ್ಲಿ ಅಂತ ಅಂದ್ರೆ ಈಗ ಹಳ್ಳಿಯಲ್ಲಿ ಮನೆ ಹಿಂದೆ ಮುಂದೆ ಅದು ಜಾಗ ಇರುತ್ತೆ, ಆ ಒಂದು ಇದ್ರಲ್ಲಿ ಬೆಳ್ಕೋಬಹುದು. ಇನ್ನ ಸಿಟಿಗಳಲ್ಲಿ ಜಾಗ ಇಲ್ಲದೆ ಇದ್ರೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ಕೋಬಹುದು. ಮನೆಯ ಮಹಡಿಯ ಮೇಲೆ ಕುಂಡಲಗಳಾಗ್ಲಿ ಅಥವಾ ಗ್ರೋಯಿಂಗ್ ಬ್ಯಾಗ್ ಅಂತ ಸಿಗ್ತಾ ಇದೆ, ಆ ತರದ್ದಾಗ್ಲಿ ಉಪಯೋಗಕ್ಕೆ ಬರದೇ ಇರೋ ಬಕೆಟ್ಗಳೇನಿರುತ್ತಲ್ಲ ಪೇಂಟ್ ಬಾಕ್ಸ್ ಅಂತದೆಲ್ಲ, ಆ ತರದ್ರಲ್ಲಾಗ್ಲಿ ಸಹ ನಾವು ಎಲ್ಲಾ ತರಹದ ತರಕಾರಿಗಳನ್ನ ಬೆಳ್ಕೋಬಹುದಾಗಿದೆ. ಇದು ನಮಗೆ ಹೆಚ್ಚಾಗಿ ಇದನ್ನ ಬೆಳಿಲಿಕ್ಕೆ ಏನು ಜಾಸ್ತಿ ಖರ್ಚು ಏನು ಮಾಡೋ ಅವಶ್ಯಕತೆ ಇಲ್ಲ, ಬರೀ ಮಣ್ಣು ಗೊಬ್ಬರಗಳನ್ನ ಹಾಕಿದ್ರೆ ಸಾಕು. ಇದ್ರಿಂದ ನಾವು ನೈಸರ್ಗಿಕವಾಗಿ ಕೈತೋಟವನ್ನ ಮಾಡಿದ್ರೆ ಒಳ್ಳೇದು. ಯಾಕಪ್ಪ ಅಂದ್ರೆ ನಾವು ಹೊರಗಡೆ ಏನ್ ತರಕಾರಿ ತರ್ತೀವಲ್ಲ ಅದೆಲ್ಲ ಇದು ಕೆಮಿಕಲ್ ಇದಾಗಿರುತ್ತೆ, ಸ್ಪ್ರೇ ಮಾಡಿರ್ತಾರ ಅವರು. ಅದನ್ನ ನಾವು ಇಲ್ಲಿ ನ್ಯಾಚುರಲ್ ಆಗಿ ನಾವು ಯಾವ್ದೇ ತರಹದ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಇಲ್ದೇನೆ ಬೆಳ್ಕೊಂಡು ನಾವು ಒಳ್ಳೆ ತರಕಾರಿಗಳನ್ನ ನಾವು ಸೇವಿಸಬಹುದು. ಇದರಿಂದ ನಾವು ವಿಷಮುಕ್ತ ಆಹಾರ ಸೇವಿಸಿದಂಗೆ ಆಗತ್ತೆ ಸರ್, ಈ ತರ ನಮ್ಮಲ್ಲೇ ನಾವು ಮಾಡ್ಕೊಂಡು ಬೆಳ್ಕೊಂಡು ಇದನ್ನ ಸೇವಿಸೋದ್ರಿಂದ. ಅಂದ್ರೆ ಇವತ್ತಿನ ದಿನದಲ್ಲಿ ಅಂದ್ರೆ ಸಾಕಷ್ಟು ಈಗ ಮಾರ್ಕೆಟ್ ನಲ್ಲಿ ಸಾಕಷ್ಟು ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಪ್ರತಿಯೊಂದು ಸಿಗುತ್ತೆ. ಈಗ ಈ ಒಂದು ಕೈತೋಟದಲ್ಲಿ ಬೆಳ್ಕೊಂಡ್ರೆ ಯಾಕೆ ಅನುಕೂಲ ಅಂತ ಹೇಳ್ತೀರಾ ನಮ್ಮ ಒಂದು ರೈತರಿಗಾಗ್ಲಿ ಜನಗಳಿಗಾಗ್ಲಿ? ನಮ್ ಕೈತೋಟದಲ್ಲಿ ನಾವು ಬೆಳೆಯೋದ್ರಿಂದ ನಮಗೆ ಫಸ್ಟ್ ನೆಮ್ಮದಿ ಸಿಗತ್ತೆ. ಕಿಟಕಿ ತೆಗೆದ ತಕ್ಷಣ ಹೊರಗಡೆ ನೋಡೋದ್ರಿಂದ ಹಸಿರು ಕಾಣಿಸೋದ್ರಿಂದ ನಮ್ ಕಣ್ಣು ಇದು ಆಗಿ ಆನಂದ ಒಂದು ಸಿಗತ್ತೆ. ಇನ್ನ ಪೌಷ್ಟಿಕ ಆಹಾರವನ್ನ ನಾವು ನೀಗಿಸ್ಕೋಬಹುದು. ಅಂದ್ರೆ ಮಕ್ಕಳು ಮನೆಯಲ್ಲಿ ಕೆಲವೊಂದು ತರಕಾರಿಗಳನ್ನ ತಿಂತಿರಲ್ಲ, ಅವ್ರು ಏನ್ ತಿಂತಾರಲ್ಲ ಅಂತ ತರಕಾರಿಗಳನ್ನ ನಾವು ಇಲ್ಲೇ ಬೆಳ್ಕೊಂಡು ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ನಮಗೆ ವಿಷಮುಕ್ತ ಆಹಾರ ಸಿಕ್ಕಂಗಾಗತ್ತೆ. ಇನ್ನ ಎರಡನೇದಾಗಿ ನಾವು ಈ ಕೈತೋಟ ಮಾಡ್ಕೊಳ್ಳೋದ್ರಿಂದ ಅದರಿಂದ ನಾವು ಲಾಭ ಪಡ್ಕೋಬಹುದು. ಹೇಗಪ್ಪ ಅಂದ್ರೆ ಹೊರಗಡೆ 200-300 ರೂಪಾಯಿ ಕೊಟ್ಬಿಟ್ಟು ನಾವು ತರಕಾರಿಗಳನ್ನ ತರ್ತಿದ್ವಿ, ಅದನ್ನೇ ನಾವು ಬೆಳ್ಕೊಂಡ್ರೆ ವಾರಕ್ಕೆ 150-200 ರೂಪಾಯಿ ಉಳಿಸೋದ್ರಿಂದ ನಾವು 1,000 ರೂಪಾಯಿ ತಿಂಗಳಿಗೆ ಉಳಿಸಬಹುದಾಗಿದೆ. ಆಮೇಲೆ ಇನ್ನ ನಮಗೆ ಬೇಕಾಗಿ ಟೈಮಿಗೆ ನಾವು ಹೋಗಿ ಕಿತ್ಕೊಂಬಂದು ಅಡುಗೆ ಮಾಡೋ ಅಂತ ಇದು ಸಹ ನಮಗೆ ಪೌಷ್ಟಿಕ ಕೈತೋಟದಲ್ಲಿ ಸಿಗುತ್ತೆ. ಇಲ್ಲಾಂದ್ರೆ ತರಕಾರಿ ಇಲ್ಲ ಅಂದ್ರೆ ಅಂಗಡಿಗೆ ಓಡೋಗ್ಬೇಕಾಗತ್ತೆ, ಅದನ್ನ ನಾವು ಇಲ್ಲಿ ಮನೆ ಹತ್ರ ಮಾಡ್ಕೋಬಹುದು. ಈಗ ಸಾಮಾನ್ಯವಾಗಿ ಅಂದ್ರೆ ಈಗ ಮನೆ ಹತ್ರ ನಾವು ತರಕಾರಿ ಯಾವುದೇ ಹಣ್ಣು ಹಂಪಲು ಬೆಳ್ಕೋಬೇಕು ಅಂತಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲದಾಗೆ ಯಾವ ರೀತಿ ಬೆಳಿಬಹುದು ಅಂದ್ರೆ ಒಂದು ಎರೆಹುಳ ಗೊಬ್ಬರ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದು ಇದೇನು ಪೌಷ್ಟಿಕ ಕೈತೋಟ ಮಾಡಕ್ ಏನ್ ಜಾಗ ಇರುತ್ತಲ್ಲ ಆ ಜಾಗದ ಹತ್ರ ಒಂದು ಗುಂಡಿ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಈ ಎಲೆಗಳು ಬಿದ್ದಿರುತ್ತೆ ಮರದ ಅಂತದೆಲ್ಲ ಎಲೆಗಳನ್ನಾಗ್ಲಿ, ಆಮೇಲೆ ಕಿಚನ್ ವೇಸ್ಟ್ ಇರುತ್ತಲ್ಲ ಸಿಪ್ಪೆಗಳು ಹೆಚ್ಚಿದ್ದಾಗ್ಲಿ ತರಕಾರಿದ್ದು ಆಗ್ಲಿ ಅದನ್ನೆಲ್ಲಾನು ನಾವು ಆ ಗುಂಡಿಲಿ ಹಾಕೊಂತ ಬಂದು ಅದಕ್ಕೊಂದು ಡಿಕಂಪೋಸರ್ ಅನ್ನೋದು ಸಿಗತ್ತೆ, ಅದನ್ನ ತಂದು ಹಾಕಿದ್ರೆ ಅದು ಒಂದ್ 3 ತಿಂಗಳೊಳಗೆ ಗೊಬ್ಬರ ಆಗಿ ಆ ಗೊಬ್ಬರಗಳನ್ನ ನಾವು ಇದಕ್ಕೆ ಉಪಯೋಗಿಸ್ಕೋಬಹುದು ಸರ್. ಅಂದ್ರೆ ಮನೆಯಲ್ಲಿ ಪ್ರತಿನಿತ್ಯ ಸಿಗುವಂತ ತ್ಯಾಜ್ಯಗಳಾದ ಹಸಿ ಕಸ ಮತ್ತು ಒಣಕಸ ಅಂತೇಳಿ ನಾವು ಪ್ರತಿನಿತ್ಯ ಹೊರಗಡೆ ಎಲ್ಲ ತಗೊಂಡೋಗಿ ಈಗ ಬಿಸಾಕ ಬದ್ಲಿ ಅದನ್ನ ನಾವು ಗೊಬ್ಬರವಾಗಿ ಅಂದ್ರೆ ಸಾವಯವ ಗೊಬ್ಬರವಾಗಿ ಅಥವಾ ಎರೆಹುಳು ಸಾಕಾಣಿಕೆ ಮಾಡಿ ಅದರ ಮುಖಾಂತರ ಎರೆಹುಳು ಗೊಬ್ಬರವಾಗಿ ಅಂದ್ರೆ ಪೌಷ್ಟಿಕ ಕೈತೋಟಕ್ಕೆ ಸಾಕಷ್ಟು ಫಲವತ್ತತೆಯನ್ನ ಕೊಡಬಹುದು, ಅಂದ್ರೆ ಗೊಬ್ಬರವನ್ನು ಕೊಡಬಹುದು ಅಂತ ಹೇಳಿದ್ರೆ. ಹೌದು, ಈಗ ತರಕಾರಿ ಕಸಗಳೆಲ್ಲ ಹಸಿದು ಹೊರಗಡೆ ಬಿಸಾಕೋದಕ್ಕಿಂತ ಬದಲು ಈಗ ಗುಂಡಿ ಏನ್ ಮಾಡಿರ್ತಿರಲ್ಲ ನೀವು ಕೈತೋಟದ ಪಕ್ಕ, ಅದ್ರಲ್ಲ ನಾವು ಹಾಕೋದ್ರಿಂದ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಒಣ ಕಸ ಮನೆಯದೆಲ್ಲ ಕಸನು ಹೊರಗಡೆ ಎಲ್ಲ ಇದಕ್ ಹಾಕೋದ್ರ ಬದಲು ಅದನ್ನು ಸಹ ಇಲ್ಲಿ ತಂದು ಹಾಕಿದ್ರೆ ಗೊಬ್ಬರ ಆಗತ್ತೆ. ಆಮೇಲೆ ಈ ತರದ ಗೊಬ್ಬರ ಹಾಕೋದ್ರಿಂದ ನಮಗ್ ಬೇರೆ ಯಾವ ತರದ್ದು ಗೊಬ್ಬರ ಹಾಕೋದ್ ಬೇಡ, ಅಥವಾ ಯಾವ್ದ ಒಂದು ಔಷಧಿ ಹೊಡಿಲಾರ್ದಂಗೆ ಕೈತೋಟವನ್ನ ನಾವು ನಿಭಾಯಿಸ್ಕೊಂತ ಹೋಗ್ಬೋದು. ಈಗ ನಾವು ಮಾರ್ಕೆಟ್ ನಲ್ಲಿ ಅಂದ್ರೆ ನೀವ್ ಹೇಳಿದ್ರ ರಾಸಾಯನಿಕ ಒಂದು ಗೊಬ್ಬರ ಮತ್ತು ಔಷಧಿಗಳನ್ನ ಬಳಸಿ ಇದರಿಂದ ಸಾಕಷ್ಟು ಅಲ್ಲಿ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರ, ಈಗ ಮನೆ ಹತ್ರ ಕೈ ತೋಟದಲ್ಲಿ ನಾವು ಈ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನ ಬೆಳಕೊಂಡಾಗ ಅಂದ್ರೆ ಗುಣಮಟ್ಟದಲ್ಲಿ ಈಗ ಏನ್ ಬದಲಾವಣೆ ಕಾಣಬಹುದು ನಾವು ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂತ ಹಣ್ಣು ತರಕಾರಿಗಳಿಗೆ ಮತ್ತು ಸಾವಯವದಲ್ಲಿ ಬೆಳೆದಿರತಕ್ಕಂತ ಹಣ್ಣು ತರಕಾರಿಗಳಲ್ಲಿ? ಟೇಸ್ಟ್ ಇಂದ ಹಿಡಿದು ಸಹ ಎಲ್ಲ ಡಿಫರ್ ಆಗತ್ತೆ. ಇದರಲ್ಲಿ ರಾಸಾಯನಿಕ ಔಷಧಿಗಳು ಹೊಡೆದಿರ್ತಾರಲ್ಲ, ಅದರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಪರಿಣಾಮ ಬೀರುತ್ತೆ. ಕೆಮಿಕಲ್ಸ್ ಎಲ್ಲ ನಮ್ಮ ಇದಕ್ಕೆ ದೇಹಕ್ಕದ ಹೋಗುತ್ತೆ. ಅದೇ ರಾಸಾಯನಿಕವಾಗಿ ಬೆಳೆದಿರೋ ಆ ತರಕಾರಿಗಳನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಸುಸ್ಥಿರದಲ್ಲಿ ಕಾಪಾಡ್ಕೋಬಹುದು ಅಂತ ಹೇಳಿ. ಗುಣಮಟ್ಟದಲ್ಲಿ ಏನ್ ಬದಲಾವಣೆ ಕಾಣಬಹುದು ನಾವು? ಕೆಮಿಕಲ್ಸ್ ಅಂತಂದ್ರೆ ನಾವು ಅದು ಕೆಮಿಕಲ್ ಹೊಡೆದಿರೋ ತರಕಾರಿಗಳನ್ನೆಲ್ಲ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಇದು ಮಾಡ್ಬೇಕಾಗತ್ತೆ. ಬಟ್ ಅದಕ್ಕೆ ಟೈಮ್ ಸಹ ಕಡಿಮೆ ಇರುತ್ತೆ, ಅದು ಸ್ಟೋರೇಜ್ ಆಗ್ಲಿಕ್ಕೆ ಬಹಳ ದಿನ ಟೈಮ್ ಇರೋದಿಲ್ಲ. ಅದೇ ಇನ್ನ ಸಾವಯವಾಗಿ ಬೆಳೆದಿರೋದ್ರಿಂದ ಅವು ನಮಗೆ ತುಂಬಾ ದಿನ ಇಟ್ಟು ನಡೆಯುತ್ತೆ. ಆಮೇಲೆ ಯಾವ್ದೇ ತರಹದ ಹಿಂಗೆ ಇಡಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ ಸರ್. ಹಿತ್ತಲುಗಳಲ್ಲಿ ಬೆಳಕಬಹುದು ಅಥವಾ ಈಗ ಸಿಟಿಗಳಲ್ಲಿ ಹೇಳಿದ್ರೆ ನೀವು ಮನೆ ಮಹಡಿ ಮೇಲೆ ನಾವು ಒಂದು ತರಕಾರಿ ಇವನ್ನೆಲ್ಲ ಬೆಳಕಬಹುದು ಸೊಪ್ಪು ಅಂತ ಹೇಳಿದ್ರ. ಈಗ ಸಾಮಾನ್ಯವಾಗಿ ಈಗ ನೀರು ಅಂತಂದ್ರೆ ಯಾವ ರೀತಿ ನಾವು ನೀರು ಕೊಡಬೇಕಾಗುತ್ತೆ? ಈಗ ಅದಕ್ಕೆ ಈಗ ನೀರಿನ ಸಮಸ್ಯೆ ಇದ್ದಾಗ ಇದನ್ನೆಲ್ಲ ಸಮಸ್ಯೆಗಳು ಬರ್ತವೆ. ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ನಮ್ಮ ಕೈ ತೋಟದಲ್ಲಿ? ನೀರೇನು ದಿನ ಬಿಡಬೇಕು ಏನು ಪೂರ್ತಿ ಹಸಿ ಇರ್ಬೇಕಂತಾನೆ ಏನಿಲ್ಲ, ಒಂದ್ ಸ್ವಲ್ಪ ಹಸಿ ಇದ್ರೆ ಸಾಕು. ಮೂರ್ ಅಥವಾ ನಾಲ್ಕ ದಿನಕ್ಕೆ ಒಂದ್ಸಲ ನೀರ್ ಬಿಟ್ರು ಸಾಕು ಸರ್. ಅದಕ್ಕೇನು ದಿನ ನೀರ್ ಬಿಡ್ಬೇಕು, ಜಾಸ್ತಿ ನೀರ್ ಬಿಟ್ಟಷ್ಟು ಸಹ ತೊಂದರೆ ಆಗತ್ತೆ, ಹೋಣಹ ಚೆನ್ನಾಗಾಗಲ್ಲ. ಈ ಕೈ ತೋಟದಲ್ಲಿ ಅಂದ್ರೆ ಮನೆಯಲ್ಲಿ ಏನೋ ವೇಸ್ಟೇಜ್ ನೀರ್ ಇರುತ್ತ, ಈ ನೀರನ್ನ ನಾವು ಬಳಸಿ ಕೈ ತೋಟದ ಬೆಳೆಗಳನ್ನ ಬೆಳಕಬಹುದಾ? ಯಾವ್ದೇ ಈಗ ಬಟ್ಟೆ ತೊಳೆಯೋ ನೀರಾಗ್ಲಿ ಪಾತ್ರೆ ತೊಳೆಯೋದಿರೋ ವೇಸ್ಟ್ ನೀರಾಗ್ಲಿ ನಾವು ಹಳ್ಳಿಗಳಲ್ಲಿ ಹಿಂದ್ಗಡೆ ತೊಳಿತಿರ್ತಾರೆ. ಹೆಂಗಿದ್ರು ತೋಟಕ್ಕೆ ಅದನ್ನ ಕನೆಕ್ಟ್ ಮಾಡಿಬಿಟ್ರೆ ಅದು ಈಸಿಯಾಗಿ ಉಪಯೋಗ ಮಾಡ್ಕೋಬಹುದು. ನಾವು ಅದನ್ನ ಹೋಗಿ ಎತ್ತಾಕೋ ಅಂತ ಇದನ್ನು ಇರಲ್ಲ, ಒಂದ್ ಕಾಲುವೆ ತರ ಅಥವಾ ಡ್ರೈನೇಜ್ ತರ ಮಾಡಿ ಬಿಟ್ರೆ ನಾವು ಅದು ಸೀದಾ ನೀರು ಅದಕ್ಕೆ ಹೋಗೋದ್ರಿಂದ ಇದು ಆಗತ್ತೆ. ಅಂದ್ರೆ ಕಡಿಮೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೇಕು, ಜಾಸ್ತಿನೂ ಹಾಕಬಾರ್ದು, ಎರಡು ದಿನಕ್ಕೊಮ್ಮೆ ಹಾಕಿದ್ರು ಸಾಕು ಸರ್. ಈಗ ಬಟ್ಟೆ ವಾಶ್ ಮಾಡಕ್ಕೆ ಈಗ ಸಾಕಷ್ಟು ನೀರು ಜೊತೆಗೆ ಸೋಪನ್ನ ಅಂದ್ರೆ ಸಾಬೂನು ಬಳಕೆ ಮಾಡ್ತಾರೆ. ಈಗ ಪಾತ್ರೆಗಳೆಲ್ಲ ತೊಳೆಯಕ್ಕೆ ಸಾಬೂನು ಉಪಯೋಗ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಸಾಕಷ್ಟು ಕೆಮಿಕಲ್ ಇರುತ್ತೆ. ಅಂದ್ರೆ ನಾವು ನಮ್ಮ ಮನೆ ಹತ್ರ ಕೈ ತೋಟಕ್ಕೆ ಆ ನೀರನ್ನ ಹಾಯಿಸಿದಾಗ ಈ ಒಂದು ತರಕಾರಿ ಅಥವಾ ಹಣ್ಣು ಹಂಪಲುಗಳ ಮುಖಾಂತರ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಸೋಪಿನ ನೀರು ಪೂರ್ತಿ ಮಣ್ಣಿಗೆಲ್ಲ ಸ್ವಲ್ಪ ಇದು ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಮಗೆ ಇದು ಹೋಗೋದಿಲ್ಲ ಗಿಡಕ್ಕೆ, ಹಂಗಾಗಿ ಅಷ್ಟೊಂದೇನೋ ಪ್ರಭಾವ ಆಗಲ್ಲ. ಈಗ ಮನೆ ಹತ್ರ ಅಂತಂದ್ರೆ ಇವತ್ತು ಕೊತ್ತಂಬರಿ ಸೊಪ್ಪು ನಾನಾ ರೀತಿಯಾದಂತಹ ಸೊಪ್ಪುಗಳು ಬೆಳಿಬಹುದು, ಕರಿಬೇವಿನ ಗಿಡ ಬೆಳಿಬಹುದು. ಅಂದ್ರೆ ಈಗ ಬೇಕಾದಂತಹ ಹಣ್ಣುಗಳು ಅಂದ್ರೆ ಸೀಸನ್ ತಕ್ಕಂತೆ ನಮಗೆ ಈಗ ಹಲಸು ಮನೆ ಹತ್ರ ಬೆಳಕಬಹುದು, ದಾಳಿಂಬೆ ಬೆಳಕಬಹುದು, ಪೇರಲ ಬೆಳಕಬಹುದು, ಸಪೋಟ ಬೆಳಕಬಹುದು. ಅಂದ್ರೆ ಇವನ್ನೆಲ್ಲ ಬೆಳಕಬೇಕು ಅಂತಂದ್ರೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನಮ್ಮ ರೈತರಿಗೆ ಈ ಕೈ ತೋಟದ ಬಗ್ಗೆ ಏನಾದರೂ ಒಂದು ತರಬೇತಿ ಆಗ್ಲಿ ಮಾಹಿತಿ ಆಗ್ಲಿ ಕೊಡ್ತಾ ಇದ್ರ? ಹೌದು ಸರ್, ಕೊಡ್ತಿದೀವಿ. ಈಗ ಮೊನ್ನೆ ತಾನೆ ಒಂದ್ ತರಬೇತಿ ಕೊಟ್ಟಿದ್ದಾರೆ. ಇನ್ನ ಈಗ ಏನು ಮುಂಚಿನಿ ಪ್ರಾತ್ಯಕ್ಷಿಕೆ ಅಂತ ಅಂದು ನಿಟ್ಟೂರಿನಲ್ಲೂ ಸಹ ನಾವು ರೈತರಿಗೆ ಎಲ್ಲಾ ತರಹದ ಬೀಜಗಳಾಗಿರ್ಬೋದು ಮತ್ತೆ ಅದಕ್ಕೆ ಬೇಕಾದಂತಹ ಗೊಬ್ಬರ, ನೀಮ್ ಆಯಿಲ್, ಆಮೇಲೆ ನೀಮ್ ಸೋಪು ಆ ತರದೆಲ್ಲಾನು ಕೊಡ್ತಿದೀವಿ. ಯಾವ ಬೀಜಗಳಾಗಿರ್ಬೋದು, ಸಸಿಗಳಾಗಿರ್ಬೋದು, ಪೌಷ್ಟಿಕ ಕೈತೋಟ ಬೆಳೆಸಲಿಕ್ಕೆ ಕೊಡ್ತಾ ಇದೀವಿ ಸರ್. ಅದರಲ್ಲಿ ಮುಖ್ಯವಾಗಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು, ನಗರಗಳಲ್ಲಿ ಆಗಿರ್ಬೋದು, ಸಾಕಷ್ಟು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿಕೊಂಡು ಸಾಕಷ್ಟು ಮಹಿಳೆಯರು ಸಹ ಈ ಒಂದು ಕೈ ತೋಟಕ್ಕಾಗಿರ್ಬೋದು ಈ ಒಂದು ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅಂತದ್ರಲ್ಲಿ ಈಗ ಮಹಿಳೆಯರಿಗಾಗಿ ಏನಾದರೂ ತರಬೇತಿ ಇದೆಯಾ ಈ ಕೈತೋಟದ ಬಗ್ಗೆ? ಇಲ್ಲಿ ನಾವು ಏನಂತಂದ್ರೆ ಏನೆಲ್ಲ ಮಾಡಿ ನಾವು ಕೈತೋಟವನ್ನು ಮಾಡ್ಕೋಬಹುದು, ಈಗ ಟೆರೆಸ್ ಗಾರ್ಡನಿಂಗ್ ಅಂತ ಹೇಳಿದ್ವಿ, ಯಾವ ತರದ ಪಾಟ್ ಗಳಾಗ್ಲಿ ಆ ತರದೆಲ್ಲ ಉಪಯೋಗಿಸ್ಕೊಂಡು ಬೀಜಗಳು ಸಹ ಕೊಟ್ವಿ ಅವರಿಗೆ ಮೊನ್ನೆ ಟ್ರೈನಿಂಗ್ ಇದ್ದಾಗ. ಆಮೇಲೆ ಅವ್ರಿಗೆ ಮಣ್ಣಿಂದ ಅಭಾವ ಅದೆಲ್ಲ ಇದ್ರೆ ಅವ್ರಿಗೆ ಎಲ್ಲಿಂದ ಸಿಗುತ್ತೆ, ಗೊಬ್ಬರ ಎಲ್ಲಿಂದ ತಗೊಂಡು ಹೋಗ್ಬೋದು ಅನ್ನೋ ಮಾಹಿತಿ ಎಲ್ಲ ಸಹ ನಾವು ಕೊಡ್ತಾ ಇದೀವಿ ಸರ್. ಹಳ್ಳಿಗಳಲ್ಲಾಗ್ಲಿ ಅವರಿಗೆ ಈಗ ಮೊನ್ನೆ ಸಹ ಜಗಳೂರು ತಾಲೂಕಲ್ಲಿ ಹೋಗಿ ಎಸ್ಸಿ ಎಸ್ಟಿ ಅವರಿಗೆ ಅಂತಾನೆ ಗೌರ್ಮೆಂಟ್ ಇಂದ ಬಂದಿತ್ತು, ಅವ್ರಿಗೂ ಸಹ ಸೀಡ್ಸ್ ಅದೆಲ್ಲ ಹೋಗಿ ಕೊಟ್ಟು ಬಂದ್ವಿ, ಹಂಗಾಗಿ ಅವರು ಅಲ್ಲಿ ಚೆನ್ನಾಗಿ ಬೆಳ್ಕೋತಿದ್ದಾರೆ ಸರ್. ಈಗ ಬಳ್ಳಿ ತರಕಾರಿಗಳು ಅಂತೇಳಿ ಕೆಲವೊಂದು ತರಕಾರಿಗಳು ಅದಾವ ಮೇಡಮ್, ಈ ಕುಂಬಳ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು, ಪಡವಲಕಾಯಿ ಇರ್ಬೋದು, ಇಂತ ಒಂದು ತರಕಾರಿಗಳನ್ನ ನಮ್ಮ ಕೈ ತೋಟದಲ್ಲಿ ಯಾವ ರೀತಿ ಬೆಳಿಬಹುದು? ನಮ್ಮ ಕೈ ತೋಟದಲ್ಲಿ ಇದನ್ನ ನಾವೊಂದು ಚೌಕವಾದ ಆಕಾರವನ್ನು ಮಾಡ್ಬೇಕಂತ ಕೈ ತೋಟದಲ್ಲಿ ಅನ್ಕೊಂಡ್ರೆ ಅದ್ರ ಬಾರ್ಡರ್ ಗಳಿಗೆ ನಾವು ಬೆಳಿಬಹುದು. ಇದನ್ನ ಹೇಗಪ್ಪ ಅಂದ್ರೆ ಫೆನ್ಸಿಂಗ್ ಇದರಲ್ಲಿ ಸಹ ನಾವು ಬೆಳಿಬಹುದಾಗಿರುತ್ತೆ ಸರ್. ಆಮೇಲೆ ಇನ್ನ ಬಳ್ಳಿ ಹಬ್ಳಿಕೋಸ್ಕರ ನಾವು ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಎತ್ತರಕ್ಕೆ ಹಬ್ಳಿಕೋಸ್ಕರ ಮನೆ ಹಂಚಿನ ಮೇಲೆ ಹಂಗೆ ಬಿಟ್ಕೊಳ್ಳೋ ಹಂಗೆ ನಾವು ಈ ತರ ತರಕಾರಿಗಳನ್ನ ಬೆಳಿಬಹುದಾಗಿದೆ. ಈಗ ಸಾಮಾನ್ಯವಾಗಿ ಈಗ ಮನೆ ಹತ್ರ ಕೈತೋಟ ಮಾಡಿಕೊಳ್ತೀವಿ ಅಂತಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದಂಗೆ ನಾವು ಬೆಳಿಬಹುದು, ಗುಣಮಟ್ಟದ ಒಂದು ಸೊಪ್ಪು ತರಕಾರಿಗಳು ಹಣ್ಣು ಹಂಪಲುಗಳನ್ನ ಬೆಳಿಬಹುದು ಅಂತ ಹೇಳಿದ್ರ, ಈಗ ಏನಾದರೂ ಕೈತೋಟದಲ್ಲಿ ರೋಗ ರುಜಿನೆ ಬಂದಾಗ ಯಾವುದೇ ಒಂದು ಕೀಟನಾಶಕ ಬಳಸದೆ ಹೇಗೆ ಬೆಳಿಬಹುದು? ಇದು ನೀಮ್ ಆಯಿಲ್ ಅಂತ ಬರುತ್ತೆ ಅಂತ ನೀಮ್ ಪೌಡರ್ ಇದಕ್ಕೆ ಹಾಕಿ ಆಮೇಲೆ ಜೀವಾಮೃತ ಆ ತರದನ್ನೆಲ್ಲ ನಾವು ಸಿಂಪಡಣೆ ಮಾಡೋದ್ರಿಂದ ಸ್ವಲ್ಪ ರೋಗ ರುಜಿನಗಳನ್ನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ಎಲ್ಲದಕ್ಕೂ ಫಸ್ಟ್ ನೀಮ್ ಆಯಿಲ್ ಇದರಲ್ಲೇ ಉಪಯೋಗಿಸ್ಬೇಕು ಸರ್. ಈ ನೀಮ್ ಆಯಿಲ್ 5000 ಪಾರ್ಟ್ಸ್ ಪರ್ ಮಿಲಿಯನ್ ಇರುತ್ತೆ, ಅದನ್ನ 2 ಲೀಟರ್ ನೀರಿಗೆ 0.5 ml ಹಾಕಿ ಹೊಡೆಯೋದ್ರಿಂದ ಹೋಗುತ್ತೆ. ಈಗ ಈ ಒಂದು ಕೈತೋಟದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿಕ ಬಾಂಧವರಿಗೆ ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ? ಈ ICR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಬಂದು ಯಾರಿಗಾದ್ರೂ ಕೇಳಿದ್ರು ಸಹ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮ್ಮನ್ನ ಭೇಟಿ ಮಾಡ್ಬೇಕಂತಂದ್ರೆ ನನ್ನ ಮೊಬೈಲ್ ನಂಬರು 9449060289. ಒಳ್ಳೇದು ಮೇಡಮ್, ಇಲ್ಲ ತನಕ ಸಾಕಷ್ಟು ಈ ಒಂದು ಕೈತೋಟದ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪೌಷ್ಟಿಕ ಕೈತೋಟದ ಮಹತ್ವ ಈ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಸುಪ್ರಿಯಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೇಳಿದರೆ ಇಂದಿನ ಈ ಎರಡು ಸಂದರ್ಶನಗಳ ಸಂದರ್ಶಕರು UM ಮರುಳಸಿದ್ದೇಶ್. ಈಗ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೀತಿ, ಬಬೂರ್ ಫಾರಂನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಿಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಜೇನು ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ರೈತ ಆಗ್ಲಿ ಬರೀ ಕೃಷಿಯನ್ನ ಆಧರಿಸದೆ ಯಾವುದೇ ರೀತಿಯ ಉಪಕಸಬುಗಳನ್ನು ಸಹ ಅಳವಡಿಸಿಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಜೇನು ಕೃಷಿ. ಏನಕ್ಕೆ ಜೇನು ಕೃಷಿಯನ್ನೇ ನಾವು ಪ್ರಮುಖವಾಗಿ ಅಳವಡಿಸಿಕೊಳ್ಬೇಕು? ಜೇನು ಕೃಷಿಯಿಂದ ಆಗುವಂತಹ ಮುಖ್ಯ ಲಾಭಗಳೇನೇನಿರಬಹುದು? ಈಗ ಜೇನು ಸಾಕಾಣಿಕೆ ಅಂತ ಗೊತ್ತು ನಿಮ್ಗೆ, ಜೇನು ಪೆಟ್ಟಿಗೆ ತಗೋಬೇಕಾಗತ್ತೆ. ಜೇನು ಪೆಟ್ಟಿಗೆಗೆ ಏನು ಹೆಚ್ಚಿಗೆ ಅಮೌಂಟ್ ಆಗಲ್ಲ. ನೀವು ಮೊದಲನೇದಾಗಿ 2 ಅಥವಾ 3 ಜೇನು ಪೆಟ್ಟಿಗೆಗಳನ್ನ ತಂದು ಜೇನು ಸಾಕಾಣಿಕೆ ಮಾಡಿ ನೀವು ಪರೀಕ್ಷೆ ಮಾಡಿ ನೋಡಬಹುದು. ಅದರಿಂದ ನಿಮಗೆ ಸಿಗುವಂತಹ ಲಾಭ ಇರಬಹುದು, ಏನೇನು ಬದಲಾವಣೆ ಆಗುತ್ತೆ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ ಜೇನು ಕೃಷಿ ಮಾಡೋದ್ರಿಂದ ಏನೇನು ಬದಲಾವಣೆ ಆಗುತ್ತೆ ಅಂತ ನೀವು ಗಮನಿಸಿ ಆ ನಂತರ ನೀವು ಬೇಕಾದರೆ ಜೇನು ಸಾಕಾಣಿಕೆಯನ್ನ ತಗೋಬಹುದು. ಉದಾಹರಣೆಗೆ ನೀವು ಜೇನು ಸಾಕಾಣಿಕೆ ಇವಾಗ ಶುರು ಮಾಡ್ತೀರಾ ಅಂದ್ರೆ ಹೆಚ್ಚಿನದಾಗಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಒಂದು ಜೇನು ಪೆಟ್ಟಿಗೆಗೆ 4,500 ರೂಪಾಯಿ ರೂಪಾಯಿ ಆಗುತ್ತೆ ಅಷ್ಟೇ. ನೀವು ಪ್ರಮುಖವಾಗಿ ಜೇನು ಕೃಷಿಯನ್ನ ಶುರು ಮಾಡ್ತೀರಾ, ಅದರಲ್ಲಿ ನೀವು ಜೇನು ಕೃಷಿಯನ್ನ ಮಾಡೋದಕ್ಕೆ ಹೇಗೆ ಬೇಕು ಅಂತ ಸಹ ನಿಮ್ಗೆ ತರಬೇತಿಗಳು ಸಿಗುತ್ತೆ. ಎಲ್ಲಾ ಮಾಡಿದ್ಮೇಲೆ ಜೇನು ಕೃಷಿ ನೀವು ಅಳವಡಿಸಿಕೊಂಡಾಗ ನಿಮ್ಮ ಆದಾಯಕ್ಕೆ ಅದು ಒಂದು ಅಡಿಷನ್ ಆಗುತ್ತೆ. ಒಂದೇನು ಅಂದ್ರೆ ಅದರಿಂದ ಬರುವ ಜೇನುತುಪ್ಪನ ನೀವು ಮನೆಯಲ್ಲಿ ಮಕ್ಕಳಿದ್ರೆ ನೀವು ಅದನ್ನ ಬಳಸ್ಕೋಬಹುದು, ಅಥವಾ ನಿಮ್ಗೆ ಅದರಿಂದ ಉಪಯೋಗಗಳ ಕಂಡು ಒಂದು 20-30 ಪೆಟ್ಟಿಗೆಗಳನ್ನ ಅಳವಡಿಸಿಕೊಂಡ್ರಿ ಅಂದ್ರೆ ನೀವು ಅದನ್ನ ಎಕನಾಮಿಕಲ್ ಆಗಿ ನೀವು ಹೊರಗಡೆ ಮಾರಿ ಸಹ ನೀವು ಆದಾಯನ ಹೆಚ್ಚಿಸ್ಕೋಬಹುದು. ಏನಕ್ಕೆ ಮೇಡಮ್ ನಾವು ಜೇನು ಕೃಷಿ ಮಾಡಬೇಕು? ಕೋಳಿ ಸಾಕ್ಬಹುದು, ಅಥವಾ ಕುರಿಗಳನ್ನ ಸಾಕ್ಬೋದು. ಆದ್ರೆ ನೀವು ಕೋಳಿ ಕುರಿ ಸಾಕಣೆ ಮಾಡೋದ್ರಿಂದನೂ ಸಹ ನಿಮ್ಗೆ ಆದಾಯಕ್ಕೆ ಅಡಿಷನ್ ಆಗುತ್ತೆ ಅದು. ಆದ್ರೆ ಜೇನಿಂದ ನೀವು ಮಾಡುತ್ತಿರುವಂತಹ ಕೃಷಿಯಲ್ಲಿ ಬದಲಾವಣೆ ಆಗುತ್ತೆ. ಯಾವ ತರ ಬದಲಾವಣೆ? ಜೇನುಗಳು ಏನ್ ಮಾಡುತ್ತೆ? ಪರಾಗಸ್ಪರ್ಶ ಮಾಡುತ್ತೆ. ನೀವು ಬೆಳೆದಿರುವಂತಹ ಬೆಳೆಗಳಲ್ಲಿನ ಹೂವಿನ ಸಾರಾಂಶನ ಅದು ಈರ್ಕೊಂಡು ಬಂದು ಅದನ್ನ ಜೇನಾಗಿ ಪರಿವರ್ತನೆ ಮಾಡೋದು. ಒಂದು ಗಿಡದ ಮೇಲೆ ಕುತ್ಕೊಂಡು ಅದೇ ಪರಾಗ ತಗೊಂಡ್ಬಂದು ಕಾಲಿನಲ್ಲಿ, ಅದ ನೀವು ಜೇನು ಉಳಿದು ಅನಾಟಮಿ ನೋಡಿದ್ರೆ, ಕಾಲುಗಳದ ನೋಡಿದ್ರೆ, ಆ ಕಾಲಿನಲ್ಲಿ ಅದು ಪರಾಗವನ್ನ ತಗೊಂಡ್ಬರುತ್ತೆ. ಪೋಲನ್ಸ್ ಅಂತ ಅಂತೀವಿ ನಮ್ಮಲ್ಲಿ. ಆ ಪೋಲನ್ಸ್ ನ ತಗೊಂಡ್ಬಂದು ಮತ್ತೊಂದು ಗಿಡಕ್ಕೆ ಹಾಕಿ ಪಾಲಿನೇಷನ್ ಆಗೋದ್ರಿಂದ ಆದಾಯ ಹೆಚ್ಚಿಗೆ ಆಗತ್ತೆ. ಮುಖ್ಯವಾಗಿ ಆದಾಯ ಹೆಚ್ಚಾಗಿ ಇಳುವರಿ ಹೆಚ್ಚಾಗಿ ಬರುವಲು ಪಾಲಿನೇಷನ್ ಸಹ ಮುಖ್ಯ ಕಾರಣ ಆಗತ್ತೆ. ಸೊ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ. ಈಗ ಒಂದು ಹೂವಿನಿಂದ ಇನ್ನೊಂದು ಹೂವಿನ ಮೇಲೆ ಈ ಜೇನು ನೊಣಗಳು ಕೂತ್ಕೊಳ್ಳೋದ್ರಿಂದ, ಅದಕ್ಕೆ ಪರಾಗಸ್ಪರ್ಶ ಆಗೋದ್ರಿಂದ ಹೆಚ್ಚಿನದಾಗಿ ಬೀಜೋತ್ಪಾದನೆ ಆಗುತ್ತೆ. ಹಾಗಾಗಿ ನಿಮ್ಮ ಕೃಷಿಯಲ್ಲಿಯೂ ಸಹ ನಿಮ್ಗೆ ಹೆಚ್ಚು ಇಳುವರಿ ಸಿಕ್ಕಿದಾಗ, ಇಳುವರಿ ಹೆಚ್ಚಾಗಿದ್ದರಿಂದ ನಿಮ್ಗೆ ಆದಾಯನೂ ಸಹ ಹೆಚ್ಚಾಗುತ್ತೆ. ಹಾಗಾಗಿ ಬೇರೆ ಯಾವುದೇ ನೀವು ವಿಭಾಗದ ಬದಲು ಜೇನು ಕೃಷಿಯನ್ನ ತಗೊಳ್ಳೋದ್ರಿಂದ ಜೇನುತುಪ್ಪದಿಂದ ಏನೋ ಆದಾಯ ದ್ವಿಗುಣ ಆಗುತ್ತೆ, ಅದರ ಜೊತೆಲಿ ನಿಮ್ಗೆ ಬೇರೆ ಬೆಳೆಗಳ ಆದಾಯನೂ ಸಹ ಹೆಚ್ಚಾಗುತ್ತೆ. ಜೇನಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ 9740401893 5. ಎಲ್ಲರಿಗೂ ನಮಸ್ಕಾರಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆ. ಮಲ್ಲಿಗೆಯಾ